ಹೇಳಿ ಸರ್, ಪೀಡೆ ಅಂತಂತ ಹೇಳಿದ್ರೆ ಯಾವ ರೀತಿಯಿಂದ ವ್ಯಾಖ್ಯಾನ ಮಾಡ್ತೀರಿ, ಮತ್ತೆ ನಮ್ಮ ರೈತರಿಗೆ ಇದು ಪೀಡೆ ಅಂದ್ರೆ ಯಾವ ರೀತಿ ಏನು ಅಂತ? ಪೀಡೆಯನ್ನು ಅರ್ಥಪೂರ್ಣವಾಗಿ ನಾನು ಹೇಳ್ಬೇಕಂತಂದ್ರೆ, ಯಾವುದೇ ಒಂದು ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಸಸ್ಯಕ್ಕಾಗಲಿ, ಅದಕ್ಕೆ ಏನಾದರೂ ಒಂದು ಹಾನಿ ಮಾಡತಕ್ಕಂತ ಯಾವುದೇ ವಸ್ತು ಆಗಲಿ, ಹುಳುಗಳೇ ಆಗಲಿ ಅಥವಾ ವೈರಾಣುಗಳಾಗಲಿ, ಬ್ಯಾಕ್ಟೀರಿಯಾಗಳಾಗಲಿ, ಯಾವುದೇ ಒಂದು ಈ ತರ ಹಾನಿ ಮಾಡತಕ್ಕಂಥವಳೆ ನಾವು ಪೀಡೆ ಅಂತ ಕರಿತೀವಿ. ಈಗ ಸಮಗ್ರ ಪೀಡೆ ನಿರ್ವಹಣೆ ಅಂದ್ರೆ ಏನು ಸರ್? ಈಗ ಪೀಡೆ ಅಂತ ಹೇಳಿದ್ರಿ, ವ್ಯಾಖ್ಯಾನ ಮಾಡಿದ್ರಿ, ಸಮಗ್ರ ಪೀಡೆ ನಿರ್ವಹಣೆ ಅಂತಂದ್ರೆ ಯಾವ ರೀತಿಯಿಂದ ಅರ್ಥೈಸ್ತೀರಿ ರೈತ ಬಾಂಧವರಿಗೆ? ಈ ಸಮಗ್ರ ಪೀಡೆ ನಿರ್ವಹಣೆಯಿಂದ ನಾವು ಉತ್ತಮ ಲಾಭ ಪಡೆಯಬಹುದು. ಸಮಗ್ರ ಪೀಡೆ ಅಂದ್ರೆ ಸಮಗ್ರವಾಗಿ ಅಂದ್ರೆ ಎಲ್ಲಾ ತರಹದ ಕೀಟಗಳನ್ನು ಕೊಲ್ಲತಕ್ಕಂತ ಉಪಕರಣಗಳನ್ನು ಬಳಸಿಕೊಂಡು ಮತ್ತೆ ಕೀಟಗಳನ್ನು ಕೊಲ್ಲೋದ್ರಿಂದ ಅಂದ್ರೆ ಯಾಂತ್ರಿಕವಾಗಿ ಆಯ್ತು, ಭೌತಿಕವಾಗಿ ಆಯ್ತು, ಕಿರಣಗಳಿಂದ ಆಯ್ತು, ಯಾವುದೇ ಎಲ್ಲಾ ತರಗಳನ್ನು ಉಪಯೋಗ ಮಾಡಿಕೊಂಡು ಕೀಟಗಳನ್ನು ಕೊಂದ್ರೆ ಅದನ್ನು ಸಮಗ್ರ ಪೀಡೆ ನಿರ್ವಹಣೆ ಅಂತ ನಾವು ಕರಿತೀವಿ. ಡಾಕ್ಟರ್, ಈಗ ಈ ಒಂದು ಪೀಡೆಗಳ ಹೆಚ್ಚಳಕ್ಕೆ ಏನು ಒಂದು ಪ್ರಮುಖ ಕಾರಣ ಇರಬಹುದು ಅಂತ ಹೇಳ್ತೀರಾ? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ವಾತಾವರಣದಲ್ಲಿ ಆಗ್ತಕ್ಕಂತ ಏರುಪೇರು ತುಂಬಾನೇ ಇದೆ. ಹಾಗಾಗಿ ಮತ್ತೆ ಯಾವ ಯಾವ ಒಂದು ಕ್ರಮಗಳಿಂದ ನಾವು ಈ ಪೀಡೆಗಳನ್ನ ನಿರ್ವಹಣೆ ಮಾಡಬಹುದು? ಪೀಡೆ ಬೆಳೆಗಳಲ್ಲಿ ಹೆಚ್ಚಿನದಾಗಿ ಬರೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಮನುಷ್ಯ ನಾಗರಿಕನಾದ್ಮೇಲೆ ಅವನು ಬೆಳೆಗಳನ್ನು ಬೆಳೀತಾ ಹೋದ, ಬೆಳೀತಾ ಬೆಳೀತಾ ನಾ ಕಾಡನ್ನು ಕಡಿತಾ ಹೋದ, ಪರಿಸರ ನಾಶವಾದಂಗೆಲ್ಲ ಆ ಕಾಡಿನಲ್ಲಿ ಇರ್ತಕ್ಕಂಥ ಕೀಟಗಳೆಲ್ಲ ಬಂದ್ಬಿಟ್ಟು ಈ ಬೆಳೆಗಳ ಮೇಲೆ ಬರಕ್ಕಿಡಿದು, ಮತ್ತೆ ಹೈಬ್ರಿಡ್ ತಳಿಗಳನ್ನು ಉತ್ಪಾದನೆ ಮಾಡಿಸಿಕೊಂಡಿದ್ರು, ಹೊರದೇಶದಿಂದನೂ ಸಹ ತಳಿಗಳನ್ನು ತರ್ಕೊಂಡ್ರು. ಹೀಗೆ ಬೇರೆ ಬೇರೆ ದೇಶಗಳಿಂದ ತಂದ ತಳಿಗಳಾಗಲಿ ಹೈಬ್ರಿಡ್ ತಳಿಗಳಾಗಲಿ ರೋಗ ಮತ್ತು ಕೀಟ ನಿರೋಧಕ ಶಕ್ತಿಯನ್ನು ಕಡಿಮೆ ಹೊಂದಿರ್ತವೆ, ಮತ್ತೆ ಪರಿಸರ ನಾಶ ಮಾಡೋದ್ರಿಂದನೂ ಸಹ ಕೀಟಗಳಿಗೆ ಬೇಕಾದ ಆಹಾರ ಮತ್ತು ವಸತಿಯಲ್ಲಿ ಇಲ್ಲದಿರೋದ್ರಿಂದ ನಾವು ಬೆಳೀತಕ್ಕಂಥ ಬೆಳೆಗಳ ಮೇಲೆ ಬಂದು ಅವು ತಿಂದು ನಮಗೆ ಬಾಧೆ ಕೊಟ್ಟು ನಮ್ಮ ಇಳುವರಿಯನ್ನು ಕಡಿಮೆ ಮಾಡುತ್ತವೆ. ಈಗ ಪ್ರಮುಖ ಬೆಳೆಗಳಲ್ಲಿ ಯಾವ ರೀತಿ ಯಾಂತ್ರಿಕ ಕ್ರಮಗಳನ್ನು ನಾವು ಅಳವಡಿಸಿಕೊಳ್ಬಹುದು ಅಂತ ಹೇಳ್ತೀರಾ? ಅನೇಕ ವಿಧಾನದಲ್ಲಿ ನಮಗೆ ಯಾಂತ್ರಿಕ ಕ್ರಮಗಳಿಂದ ಕೀಟಗಳನ್ನು ಹತೋಟಿ ಮಾಡಿದರೆ ಪರಿಸರದ ಮೇಲೆ ಯಾವುದೇ ತರಹ ಹಾನಿ ಉಂಟಾಗೋದಿಲ್ಲ. ಕೆಲವೊಂದು ಮುಖ್ಯವಾಗಿ ಮನುಷ್ಯನಿಗೆ ಬೇಕಾದಂತಹ ಬೆಳೆ ಅಂದ್ರೆ ಭತ್ತ, ಮುಸ್ಕಿನ ಜೋಳ, ತೆಂಗು, ಅಡಿಕೆ, ಕಾಫಿ ಮತ್ತು ಏಲಕ್ಕಿ ಬೆಳೆಗಳು. ಇದರಲ್ಲಿ ಬರ್ತಕ್ಕಂಥ ಕೀಡೆಗಳನ್ನು ನಾವು ಯಾಂತ್ರಿಕ ಕ್ರಮಗಳಿಂದ ಯಾವ ರೀತಿ ಹತೋಟಿ ಮಾಡಬೇಕಂದ್ರೆ, ಮೊದಲು ಮಣ್ಣಿನ ಫಲವತ್ತತೆ ಹೆಚ್ಚಿಸಿ. ಮಣ್ಣಿನ ಆರೋಗ್ಯವೇ ಸಸ್ಯಗಳ ಆರೋಗ್ಯ, ಸಸ್ಯದ ಆರೋಗ್ಯವೇ ಮನುಷ್ಯನ ಆರೋಗ್ಯ ಅಂತ ನಾವು ಹೇಳ್ತಿದ್ದೀವಿ. ಮಾಗಿ ಉಳುಮೆ ಮಾಡಬೇಕು. ಮಾಗಿ ಉಳುಮೆ ಮಾಡಿದರೆ ಅದರಲ್ಲಿ ಭೂಮಿಯಲ್ಲಿ ಕೋಶಾವಸ್ಥೆ ಅಥವಾ ಮೊಟ್ಟೆ ಅಥವಾ ಇನ್ನೊಂದು ರೂಪದಲ್ಲಿ ಇರತಕ್ಕಂಥ ಕೀಟಗಳು ಬಿಸಿಲಿನ ತಾಪಕ್ಕೆ ಎಕ್ಸ್ಪೋಸ್ ಆಗಿಬಿಟ್ಟು ಅವು ಸತ್ತೋಗ್ತವೆ, ಮತ್ತೆ ಪಕ್ಷಿಗಳು ಸಹ ಬಂದು ಅವುಗಳನ್ನು ತಿಂತವೆ. ಈ ರೀತಿ ಮಾಡೋದ್ರಿಂದ ಆ ಕೀಟಗಳು ಅಲ್ಲಿ ಸ್ವಚ್ಛ. ನಾವು ಮುಖ್ಯವಾಗಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅಂತಂದ್ರೆ, ಭೂಮಿಯಲ್ಲಿ ಇರ್ತಕ್ಕಂಥ ಆಶ್ರಯ ಸಸ್ಯಗಳನ್ನೇ ಆಯ್ತು, ಗಿಡಗಳನ್ನೇ ಆಯ್ತು ತೆಗೆದುಹಾಕೋದ್ರಿಂದ ನಾವು ಕೀಟ ಅವುಗಳನ್ನು ದೂರವಿಡಬಹುದು. ಮತ್ತೆ ಭತ್ತ ಅಥವಾ ರಾಗಿಯನ್ನು ನಾವು ನಾಟಿ ಮಾಡಬೇಕಾದ್ರೆ ಮುಂದಿನ ಭಾಗವನ್ನು ಚಿವುಡ್ತೀವಿ. ಚಿವುಟೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ಮುಂದಿನ ಭಾಗದಲ್ಲಿ ಇಟ್ಟಿರ್ತಕ್ಕಂಥ ಮೊಟ್ಟೆ ಆಗಲಿ ಸಣ್ಣ ಮರಿಗಳಾಗಲಿ ಅವುಗಳನ್ನು ಸಹ ನಾವು ಅಲ್ಲಿಯೇ ನಿರ್ವಹಣೆ ಮಾಡಿದಂಗಾಗುತ್ತದೆ. ಇನ್ನು ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ, ಪ್ರಾಣಿ ಪಕ್ಷಿಗಳೇ ಆಗಲಿ ಇನ್ನು ಯಾವಾದ್ರೂ ಬಂದ್ರೆ ನಮ್ಮ ಹೊಲ ಗದ್ದೆಗಳಿಗೆ ಬರ್ತಕ್ಕಂಥ ಕರಡಿಗಳು ಮಂಗಗಳು ಇವೆಲ್ಲನೂ ಕಾಮನ್ ಆಗಿ ಹೋಗ್ಬಿಟ್ಟಿದ್ದೇವೆ ಇಂದಿನ. ಇವುಗಳು ಸಹ ನಿರ್ವಹಣೆ ಮಾಡಬೇಕಂದ್ರೆ ಕೆಲವೊಂದು ಕಡೆ ಕಂದಕಗಳನ್ನು ತೋಡೋದ್ರಿಂದ ಆನೆಗಳನ್ನ ಬರದಂತೆ ದೂರ ಇಡಬಹುದು. ಮತ್ತೆ ಪಟಾಕಿ ಸಿಡಿಸೋದ್ರಿಂದನೂ ಸಹ ಮಂಗ, ಕರಡಿ ಮತ್ತು ಆನೆಗಳನ್ನು ಸಹ ದೂರ ಇಡಬಹುದು. ಸ್ಫೋಟಕ ಅಂತ ಹೇಳ್ತೀವಿ. ಇನ್ನು ಪ್ರತಿಬಂಧಕ ವಸ್ತುಗಳನ್ನು ಬಳಕೆ ಮಾಡೋದ್ರಿಂದನೂ ಸಹ ನಾವು, ಪ್ರತಿಬಂಧಕ ವಸ್ತುಗಳು ಅಂದ್ರೆ ತಂತಿ ಬೇಲಿಗಳು, ತಂತಿ ಬೇಲಿ ಹಾಕೋದ್ರಿಂದನೂ ಸಹ ಪಕ್ಷಿ ಇದು ಪ್ರಾಣಿಗಳನ್ನು ನಾವು ನಿಯಂತ್ರಣ ಮಾಡಬಹುದು. ಈ ರೀತಿ ಒಂದಲ್ಲ ಹಲವು ಯಾಂತ್ರಿಕ ಕ್ರಮಗಳನ್ನು ನಾವು ಬೆಳೆಸಿದ್ರೆ ಪೀಡೆಗಳು ಬಂದು ನಮ್ಮಲ್ಲಿ ಬೆಳೆಗಳಿಗೆ ಹಾನಿ ಮಾಡೋದಿಲ್ಲ ಅಂತ ಹೇಳ್ತೀನಿ. ಅದರಿಂದಾಗಿ ನಾನು ಮಣ್ಣಿನ ಫಲವತ್ತತೆ ಹೆಚ್ಚಿಸಿದ್ರೆ ಕೀಟಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಹೇಳಿದೆ. ಇದು ಯಾವ ರೀತಿ ಆಗುತ್ತಪ್ಪ ಅಂತಂದ್ರೆ, ಮಣ್ಣಿನ ಫಲವತ್ತತೆ ಹೆಚ್ಚಿಸಿದ್ರೆ ಸಸ್ಯದ ಆರೋಗ್ಯ ಹೆಚ್ಚಾಗುತ್ತೆ. ಈ ಫಲವತ್ತತೆ ಯಾವ ರೀತಿ ಹೆಚ್ಚಿಸಬೇಕಪ್ಪ ಅಂತಂದ್ರೆ, ಹಸಿರೆಲೆ ಸೊಪ್ಪುಗಳಾದ ಸೆಣಬು, ಡಯಂಚ, ಹುರುಳಿ ಮತ್ತು ಅಲಸಂದೆ ಬೆಳೆಗಳನ್ನು ಬೆಳೆದು ಅವು ಮಣ್ಣಿನಲ್ಲಿ ಸೇರಿಸಿ ಒಂದು ವಾರ 15 ದಿನಗಳನ್ನು ಅದರಲ್ಲಿ ಕಳೆಯೋದಕ್ಕೆ ಬಿಟ್ಟು ಮತ್ತೆ ನೀವು ಬಿತ್ತನೆ ಅಥವಾ ನಾಟಿ ಮಾಡಿದ್ರೆ ಅದರಲ್ಲಿ ಉತ್ತಮ ಪೋಷಕಾಂಶಗಳು ದೊರೆತರಿಂದ ನಮಗೆ ಬೇಕಾದ ಬೆಳೆಗಳ ಶಕ್ತಿ, ರೋಗ ನಿರೋಧಕ ಅಥವಾ ಕೀಟ ನಿರೋಧಕ ಶಕ್ತಿ ಬೆಳೆಗಳಲ್ಲಿ ಹೆಚ್ಚಾಗಿ ಕಂಡು ಅವುಗಳ ಮೇಲೆ ಬರತಕ್ಕಂಥ ಕೀಟಗಳ ಸಾಂದ್ರತೆ ಕಡಿಮೆಯಾಗುತ್ತದೆ. ಈಗ ಮಾಗಿ ಉಳುಮೆ ಮಾಡುವುದರಿಂದ ಇಲ್ಲ ಆಳವಾದ ಒಂದು ಉಳುಮೆ ಮಾಡುವುದರಿಂದ ಏನು ಒಂದು ಉಪಯೋಗ ಆಗ್ತದೆ ಸರ್ ನಮ್ಮ ರೈತ ಬಾಂಧವರ ಜಮೀನುಗಳಲ್ಲಿ? ಮಾಗಿ ಉಳುಮೆ ಸಾಮಾನ್ಯವಾಗಿ ರೈತರು ಕಟಾವು ಮಾಡಿದ್ಮೇಲೆ ಮಾಡ್ತಾರೆ ಬೇಸಿಗೆ ಸಂದರ್ಭದಲ್ಲಿ. ಬೇಸಿಗೆ ಸಂದರ್ಭದಲ್ಲಿ ಮಾಗಿ ಉಳುಮೆ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದ್ರೆ, ಭೂಮಿಯಲ್ಲಿ ಇರತಕ್ಕಂತ ಕೋಶಾವಸ್ಥೆಗೆ ಹೋಗಿರುವ ಕೀಟ ಆತು, ಮೊಟ್ಟೆ ಆತು, ಗೆದ್ದಲೆ ಆತು, ಅದರಲ್ಲಿ ಇರತಕ್ಕಂಥವು ಹೊರಗೆ ಬರ್ತವೆ. ಈ ಹೊರಗಡೆ ಬಂದಂತ ಕೀಟಗಳು ಬಿಸಿಲಿನ ತಾಪಕ್ಕೊಳಗಾಗಿ ಅಲ್ಲೇ ಸತ್ತು ಹೋಗ್ತವೆ. ಅದಲ್ಲದೆ ಪಕ್ಷಿಗಳು ಸಹ ಅವುಗಳನ್ನು ಹಿಡಿದು ತಿಂದು ಸಾಯಿಸ್ತವೆ. ಈ ರೀತಿ ಮಾಗಿ ಉಳುಮೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಕೀಟಗಳ ಸಾಂದ್ರತೆ ಕಡಿಮೆ ಆಗುತ್ತೆ. ಯಥೇಚ್ಛವಾಗಿ ನಮಗೆ ಮಣ್ಣಿನಲ್ಲಿ ಕೋಶಾವಸ್ಥೆಗೆ ಹೋಗ್ತಕ್ಕಂಥ ಕೀಟಗಳೇ ಇದರಲ್ಲಿ ನಾವು ಹತೋಟಿ ಮಾಡ್ತಾ ಇರ್ತೀವಿ. ಈಗ ಕುಡಿ ಚೂಟುವಿಕೆ ಅಂತ ಹೇಳ್ತೀವಿ, ಇಲ್ಲ ರೆಂಬೆ ಕೊಂಬಗಳನ್ನ ಕತ್ತರಿಸುದ ಅಂತ ಹೇಳ್ತೀವಿ, ಹೀಗೆ ಮಾಡುವುದರಿಂದ ಏನು ಒಂದು ಪ್ರಯೋಜನ ಆಗ್ತದೆ ಸರ್? ಭತ್ತ ಮತ್ತು ರಾಗಿನಲ್ಲಿ ನಾವು ಕುಡಿ ಚೂಟುವಿಕೆ ಸರ್ವೇ ಸಾಮಾನ್ಯವಾಗಿ ಮಾಡಿ ನಾಟಿ ಮಾಡ್ತೀವಿ. ಈ ಕುಡಿ ಮುಂಭಾಗ ಬಹಳಷ್ಟು ಮೃದುವಾಗಿರುತ್ತೆ, ಅಲ್ಲಿ ಮೃದುವಾಗಿರುವ ಜಾಗದಲ್ಲಿ ಅವುಗಳೇ ರಸಭರಿತವಾಗಿರೋದ್ರಿಂದ ಅವು ಅಲ್ಲಿ ಮೊಟ್ಟೆ ಮತ್ತು ಮರಿಗಳನ್ನು ಮಾಡ್ತಾ ಇರ್ತವೆ. ನಾಟಿ ಮಾಡೋದಕ್ಕಿಂತ ಮುಂಚೆ ಆ ಭಾಗ ಚೂಟಿ ಹೊರಗಾಕ್ಬೇಕು. ನಾಟಿ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಮೊಟ್ಟೆನೇ ಆಯ್ತು, ಕೋಶನೇ ಆಯ್ತು, ಮರಿನೇ ಆಯ್ತು, ಎಲ್ಲನೂ ಹೊರಗಡೆ ಹೋಗುತ್ತೆ. ಇದರಿಂದ ನಾವು ಮುಖ್ಯ ತಾಕುಗಳಿಗೆ ಇವುಗಳನ್ನು ವರ್ಗಾವಣೆ ಮಾಡಿದಂತಾಗಲ್ಲ, ಅಲ್ಲೇ ಕೀಟ ನಿಯಂತ್ರಣ ಮಾಡಿದಂಗಾಗುತ್ತೆ. ಇದರಲ್ಲಿ ಮುಖ್ಯವಾದ ರಸ ಇರುವ ಕೀಟಗಳು ಅಂದ್ರೆ ಭತ್ತದಲ್ಲಿ ಬರ್ತಕ್ಕಂಥದ್ರೆ ಹಸಿರು ಜೀವಿಗಳ ಏನು ಥ್ರಿಪ್ಸ್ ಮತ್ತು ಇನ್ನಿತರ ಕೀಟಗಳನ್ನು ಸಹ ನಾವು ಸಸಿಮಡಿಯಲ್ಲಿ ನಾಟಿ ಮಾಡ್ತೀವಿ. ಅದೇ ರೀತಿ ಇನ್ನು ತೋಟಗಾರಿಕಾ ಬೆಳೆಗಳಲ್ಲಿ ಕಾಫಿನೇ ಆಯ್ತು, ಏಲಕ್ಕಿನೇ ಆಯ್ತು, ದ್ರಾಕ್ಷಿನೇ ಆಯ್ತು, ಇವುಗಳ ರಂಬೆಗಳನ್ನು ಕತ್ತರಿಸುವುದರಿಂದ ಅವುಗಳ ಮೇಲಿರುವ ಬೂಸ್ಟ್ ಕೀಟ ಅಥವಾ ಹಿಟ್ಟು ತಿಗಣಿ ಅಂತ ಏನಂತ ಕರಿತೀವ ಕಜ್ಜಿ ಕೀಟಗಳನ್ನು ಸಹ ನಾವು ನಿಯಂತ್ರಣ ಮಾಡಿದಂಗೆ. ಪ್ರೂನಿಂಗ್ ಅಂತ ಕಟಾವ್ ರಂಬೆ ಕಂಬಗಳನ್ನು ಕತ್ತರಿಸುವುದರಿಂದ ಏನಾಗುತ್ತಪ್ಪ ಅಂದ್ರೆ ಹೆಚ್ಚಿನ ರಂಬೆ ಕಂಬಗಳು ಬರುವುದಲ್ಲದೆ ಮತ್ತೆ ಹುಳುಗಳನ್ನು ಸಹ ಹೊರಗಾಕ್ತಂಗಾಗುತ್ತೆ. ಈ ರೀತಿ ಮಾಡೋದ್ರಿಂದ ಬೆಳೆಗಳಲ್ಲೂ ಮಾಡಬಹುದು ಮತ್ತೆ ತೋಟಗಾರಿಕಾ ಬೆಳೆಗಳಲ್ಲೂ ಸಹ ಕೀಟ ನಿಯಂತ್ರಣ ಮಾಡಬಹುದು. ಈಗ ಗೊಣ್ಣೆ ಹುಳುವಿನ ಆಶ್ರಯ ಸಸ್ಯಗಳಿಗೆ ಬಂದ್ರೆ ಯಾವೆಲ್ಲ ಒಂದು ಸಸ್ಯಗಳಲ್ಲೂ ಇದು ಆಶ್ರಯ ಪಡ್ಕೊಂಡಿರ್ತದೆ ಸರ್? ಸಾಮಾನ್ಯವಾಗಿ ಗೊಣ್ಣೆ ಹುಳುಗಳು ಎಲ್ಲರಿಗೂ ಪರಿಚಯ ಇರ್ತದೆ. ಈ ಗೊಣ್ಣೆ ಹುಳು ಅಡಿಕೆನಲ್ಲೂ ಬರುತ್ತೆ, ಕಬ್ಬಿನಲ್ಲೂ ಬರುತ್ತೆ, ಶೇಂಗಾದಲ್ಲೂ ಬರುತ್ತೆ. ಮೇ ದುಂಬಿಗಳು ಅಂತ ಕರಿತೀವಿ. ಪ್ರಥಮ ಮಳೆ ಬಂದ ತಕ್ಷಣ ಇವು ಭೂಮಿಯಿಂದ ಹೊರಗೆ ಬರುತ್ತವೆ. ಗಂಡು ಹೆಣ್ಣು ಮಿಲನವಾಗೋದಕ್ಕಿಂತ ಮುಂಚೆ ಅವು ಆಶ್ರಯ ಸಸ್ಯಗಳು ಹೋಗ್ತವೆ. ಅವಳಿಗೆ ಆಶ್ರಯ ಸಸ್ಯಗಳು ಅಂತಂದ್ರೆ ಮುಖ್ಯವಾದವು ಬೇವು, ನುಗ್ಗೆ ಮರ, ಕಕ್ಕೆ ಮರ, ಸೀಬೆ ಮರಗಳಾಗಿರ್ತವೆ. ಈ ಮರಗಳ ಮೇಲೆ ಅವು ಬಂದು ಕುಂತು ಮಿಲನಗೊಂಡು ಮತ್ತೆ ಭೂಮಿಗೆ ಬಂದು 5 ಸೆಂಟಿಮೀಟರ್ ಇಂದ 10 ಸೆಂಟಿಮೀಟರ್ ಆಳದಲ್ಲಿ ಮೊಟ್ಟೆಗಳನ್ನು ಇಟ್ಟು ಮರಿಗಳನ್ನು ಮಾಡುತ್ತೆ. ಈಗ ನಾವು ಅಷ್ಟು ಸಮಯ ಕಾಯೋದಕ್ಕಿಂತ ಮುಂಚಿತವಾಗಿ ನಾವು ಆಶ್ರಯ ಸಸ್ಯಗಳ ಮೇಲೆ ಏನು ಕುಂತಿರ್ತವೋ ಈ ದುಂಬಿಗಳನ್ನು ಹಿಡಿದು ನಾವು ಒಂದು ಸೀಮೆ ಎಣ್ಣೆ ಅಥವಾ ಬಕೆಟ್ನಲ್ಲಿ ಒಂದು ಸೀಮೆ ಎಣ್ಣೆ ಹಾಕಿಬಿಟ್ಟು ಅವುಗಳನ್ನು ಕೊಂದ್ಬಿಟ್ಟು ಹೂತು ಹಾಕಿಬಿಟ್ರೆ ಅಲ್ಲೇ ನಮಗೆ ಮುಂದಿನ ಹತೋಟಿ ಕ್ರಮ ತಗೊಂಡಂಗಾಗುತ್ತೆ. ಈಗ ಮತ್ತೆ ಈ ಆಶ್ರಯ ಸಸ್ಯಗಳನ್ನ ನಾಶ ಮಾಡುವುದರಿಂದ ಆಗ್ತಕ್ಕಂತ ಲಾಭ ಏನಂತ ಹೇಳ್ತೀರಾ? ಈ ಆಶ್ರಯ ಸಸ್ಯಗಳನ್ನು ನಾಶ ಮಾಡಿದ್ರೆ ನಮಗೆ ಗೊಣ್ಣೆ ಹುಳುಗಳು ಹೆಚ್ಚಾಗತಕ್ಕಂತ ಸಾಧ್ಯತೆ ಜಾಸ್ತಿ ಆಗುತ್ತೆ. ಕೀಟಗಳು ಬಂದ ಮೇಲೆ ಕೂತಾಗ ಅವುಗಳನ್ನು ಸುಲಭವಾಗಿ ನಾವು ಹಿಡಿದು ಸಾಯಿಸಬಹುದು. ಒಂದು ಆಮೇಲೆ ಸಸಿಮಡಿಯಲ್ಲಿ ನಾವು ಕಳೆಗಳನ್ನು ಸಂಪೂರ್ಣವಾಗಿ ತೆಗೆಯುವುದರಿಂದ ಪೋಷಕಾಂಶಗಳು ಪೋಲಾಗದೆ ನೇರವಾಗಿ ಬೆಳೆಗಳಿಗೆ ತಲುಪುತ್ತವೆ. ಅದರಿಂದ ಬೆಳೆಯ ಶಕ್ತಿ ಸಹ ಹೆಚ್ಚಾಗಿ ರೋಗ ಮತ್ತು ಕೀಟ ನಿರೋಧಕ ಶಕ್ತಿಯನ್ನು ಹೆಚ್ಚಾಗುತ್ತೆ. ಗೊಣ್ಣೆ ಹುಳುಗಳಿಗೆ ಏನು ಆಶ್ರಯ ಸಸ್ಯಗಳು ಹೇಳಿದ್ದವೋ ಅದೇ ರೀತಿ ನಾವು ಪಕ್ಷಿಗಳು ಸಹ ಗೂಡು ಕಟ್ಟಲು ಅನುಕೂಲವಾಗುತ್ತೆ ಆಶ್ರಯ ಸಸ್ಯಗಳು. ಆಶ್ರಯ ಸಸ್ಯಗಳ ಮೇಲೆ ಕೆಲವೊಂದು ಸಾರಿ ನಾವು ಅಂಟು ದ್ರವವನ್ನು ಸಿಂಪರಣೆ ಮಾಡೋದ್ರಿಂದ ಪಕ್ಷಿಗಳು ಬಂದು ಅಲ್ಲಿ ಕೂರೋದಿಲ್ಲ. ಈ ರೀತಿ ಪಕ್ಷಿಗಳು ಬಂದು ಕೂರದಂಗೆ ಅವುಗಳ ಜಾಗ ಬದಲಾಯಿಸಿಕೊಂಡು ಹೋಗೋದ್ರಿಂದ ಹಣ್ಣು ಹಂಪಲುಗಳ ಮೇಲೆ ಆಗುವ ಹಾನಿಯನ್ನು ನಾವು ತಪ್ಪಿಸಬಹುದು. ದೀಪಾಕರ್ಷಣೆಯಿಂದ ಅಂದ್ರೆ ದೀಪ ಹಚ್ಚೋದ್ರಿಂದ ಅಥವಾ ದೀಪದ ಬಲೆ ಅಂತ ಹೇಳ್ತೀವಿ, ಕೀಟಗಳ ಒಂದು ನಿಯಂತ್ರಣದಲ್ಲಿ ಯಾವ ರೀತಿಯಿಂದ ಪ್ರಯೋಜನ ಆಗಿದೆ ಸರ್? ಸುಮಾರು ಸಾಯಂಕಾಲ 7:30 ನಾವು ಕಬ್ಬಿನಲ್ಲಿ ಬರತಕ್ಕಂತ ಗೊಣ್ಣೆ ಹುಳುಗಳನ್ನ ನಾವು ನಿಯಂತ್ರಣ ಮಾಡಬೇಕು. ಈ ಪೆಟ್ರೋಮ್ಯಾಕ್ಸ್ ದೀಪನ ಅಲ್ಲಲ್ಲಿ ಎಕರೆಗೆ 5-6 ಪೆಟ್ರೋಮ್ಯಾಕ್ಸ್ ದೀಪಗಳು ಇಟ್ಬಿಟ್ರೆ ಅವು ಭೂಮಿಯಿಂದ ಹೊರಗೆ ಬಂದು ಪೆಟ್ರೋಮ್ಯಾಕ್ಸ್ ದೀಪಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಆಕರ್ಷಣೆಗೊಂಡು ಕೆಳಗಡೆ ಬೀಳುತ್ತೆ. ಅಂತ ದುಂಬಿಗಳನ್ನೆಲ್ಲ ಹಿಡಿದು ಬಿಟ್ಟು ಒಂದು ಬುಟ್ಟಿನಾಗ ತಾಕಿ ತಗೊಂಡೋಗಿ ಒಂದು ಗುಂಡಿ ತೋಡಿ ಒಳಗಡೆ ಸೀಮೆಣ್ಣೆ ಜೊತೆಗೆ ನೀರಿನಾಗೆ ಹಾಕಿ ಮಿಕ್ಸ್ ಮಾಡಿ ಕೊಂದ್ರೆ ನಮಗೆ ದುಂಬಿಗಳಿಂದ ಮತ್ತೆ ಮರಿಗಳಾಗೋದು ತಪ್ಪುತ್ತೆ, ಮತ್ತೆ ಬೆಳೆಗಳ ಮೇಲೆ ಆಗ್ತಕ್ಕಂಥ ಹಾನಿನೂ ತಪ್ಪುತ್ತೆ. ಈಗ ನಾವು ಅವಾಗವಾಗ ಕೇಳ್ತೀವಿ ಸರ್, ಈ ಮೋಹಕ ಬಲೆ ಅಂತ ಹೇಳ್ಬಿಟ್ಟು ಬೆಳೆಗಳಲ್ಲಿ ಇದರ ಒಂದು ಉಪಯೋಗ ಮಾಡೋದ್ರಿಂದ ಯಾವ ರೀತಿಯಿಂದ ಲಾಭ ಅಂತ ಹೇಳ್ತೀರಾ? ಮೋಹಕ ಬಲೆ ಅಂದ್ರೆ ಒಂಥರ ಫೆರಮೋನ್ ಟ್ರಾಪ್ ಅಂತ ಕೇಳ್ತೀವಿ, ಅಥವಾ ಅಂಟು ದ್ರವ ಇರ್ತವೆ ಎಲ್ಲೋ ಸ್ಟಿಕ್ಕಿ ಟ್ರಾಪ್ ಅಂತಾನು ಕರಿತೀವಿ. ಇವುಗಳನ್ನು ನಾವು ಎಕರೆಗೆ 5 ರಂತೆ ಅಥವಾ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದ್ರೂ ಏನು ತೊಂದರೆ ಆಗೋದಿಲ್ಲ. ಇವುಗಳನ್ನು ನಾವು ಅಲ್ಲಲ್ಲಿ ಒಂದೊಂದು ಮೋಹಕ ಬಲೆಗಳನ್ನು ಇಟ್ಟಾಗ ಪತಂಗ ಜಾತಿಯ ಕೀಟಗಳು ಹೆಚ್ಚಾಗಿ ಆಕರ್ಷಣೆ ಆಗಿ ಬಂದು ಬಿಡ್ತವೆ. ಒಂದೆರಡು ಪತಂಗಗಳು ಬಂದು ಬಿದ್ದಾಗ ನಮಗೆ ಇದೇ ಮುನ್ಸೂಚನೆ, ಕೀಟಗಳು ನಮ್ಮ ಬೆಳೆಗೆ ಬರ್ತವೆ ಅಂತ ತಿಳ್ಕೊಂಡ್ಬಿಟ್ಟು ನಾವು ಮುಂಜಾಗ್ರತೆಯಾಗಿ ನಮ್ಮ ಬೆಳೆಗಳ ಮೇಲೆ ಸಿಂಪರಣಾ ಕ್ರಮಗಳನ್ನು ಅಥವಾ ಯಾಂತ್ರಿಕ ಕ್ರಮಗಳಿಂದ ಆದರೂ ಸಹ ನಾವು ಅವುಗಳನ್ನು ನಿಯಂತ್ರಣ ಮಾಡಬಹುದು. ಇವುಗಳನ್ನು ನಾವು ಯಥೇಚ್ಛವಾಗಿ ಭತ್ತದಲ್ಲಿ ಬೆಳೆಸ್ತೀವಿ, ತಂಬಾಕಿನಲ್ಲಿ ಬೆಳೆಸ್ತೀವಿ. ತಂಬಾಕಿನಲ್ಲಿ ಬೆಳೆಸ್ತೀವಿ ಅಂತಂದ್ರೆ ಈ ರಸ ಇರತಕ್ಕಂತ ಏನು ಕೀಟಗಳಿಗೆ ಇದನ್ನ ನಾವು ಬಳಸ್ತೀವಿ. ಈ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಬದುಗಳ ಕೊಚ್ಚುವಿಕೆ ಕೂಡ ಒಂದು ವಿಧಾನ ಅಲ್ವಾ ಸರ್? ಇದರ ಒಂದು ಉಪಯೋಗಕ್ಕೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸಾಮಾನ್ಯ ಬದುಗಳ ಮೇಲೆ ಈ ಮಿಡತೆಗಳು ಮೊಟ್ಟೆಗಳನ್ನು ಇಡುತ್ತಿರ್ತವೆ ಬದುಗಳ ಮೇಲೆ, ಅಲ್ಲದೆ ಇಲಿಗಳು ಸಹ ಬಿಲ್ಲುಗಳನ್ನು ತೋಡಿಕೊಂಡು ಅಲ್ಲಿ ಬದುಗಳಲ್ಲಿ ವಾಸವಾಗಿರ್ತವೆ. ಬದು ಕೊಚ್ಚೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಮಿಡತೆ ಇಟ್ಟ ಮೊಟ್ಟೆ ಹೊರಗೆ ಬರುತ್ತೆ, ಮತ್ತೆ ಪ್ರಾಣಿ ಪಕ್ಷಿಗಳ ಕೈಗೆ ಸಿಕ್ಕಿ ಬಿಸಿಲಿನ ತಾಪಕ್ಕೆ ಸಿಕ್ಕಿ ನಾಶ ಆಗುತ್ತೆ. ಹಾಗೆ ಬಿಲನು ಸಹ, ಇಲಿಗಳ ಬಿಲ್ಲುಗಳನ್ನು ಸಹ ನಾವು ತೊಂದರೆಗೀಡು ಮಾಡೋದ್ರಿಂದ ಇಲಿಗಳು ಸಹ ಬಿಲದಿಂದ ಹೊರಗೆ ಹೋಗೋ ಚಾನ್ಸ್ ಇರುತ್ತೆ. ಈ ರೀತಿ ಮಾಡೋದ್ರಿಂದ ಬದು ಕೊಚ್ಚೋದು ಒಂದು ಯಾಂತ್ರಿಕ ಕ್ರಮನೇ, ಇದು ಬಹಳಷ್ಟು ಉಪಯೋಗ ಆಗುತ್ತೆ. ಈಗ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಬೀಜೋಪಚಾರ ಕೂಡ ಒಂದು ಮಹತ್ವದ ಘಟ್ಟ ಸರ್. ಇದರಲ್ಲಿ ನಾವು ಏನಂತಂದ್ರೆ ಆರಂಭಿಕ ಹಂತದಲ್ಲಿ ಬರ್ತಕ್ಕಂಥ ಕೀಟಗಳನ್ನ ನಿಯಂತ್ರಣ ಮಾಡಬಹುದು. ಈಗ ಬೀಜೋಪಚಾರ ಅಂದ್ರೆ ಏನು ಅಂತ ಹೇಳ್ಬೋದಾ ಸರ್? ಬೀಜೋಪಚಾರ ಅನೇಕ ಬೆಳೆಗಳಲ್ಲಿ ಮಾಡ್ತೀವಿ ನಾವು. ಭತ್ತದಲ್ಲಿ ಮಾಡ್ತೀವಿ, ತೊಗರಿನಲ್ಲಿ ಮಾಡ್ತೀವಿ. ಈ ಭತ್ತದಲ್ಲಿ ಉಪ್ಪು ನೀರಿನ ದ್ರಾವಣ ಅಂದ್ರೆ ಒಂದು ಭಾಗ ಉಪ್ಪು 4 ಭಾಗ ನೀರಿನಲ್ಲಿ ಹಾಕಿಬಿಟ್ಟು ಒಂದು ಎಕರೆಗೆ ಬೇಕಾಗತಕ್ಕಂತ ಭತ್ತದ ಬೀಜಕ್ಕೆ ಉಪ್ಪು ನೀರಿನ ದ್ರಾವಣದಲ್ಲಿ ಅದ್ದಿ ನಾವು ಬಿಟ್ರೆ ಜೆಳ್ಳಾಗಿರುವ ಭತ್ತಗಳು ಅಥವಾ ಹಾನಿಗೀಡಾದ ಪೀಡೆಗೀಡ ಒಳಗಾದ ಭತ್ತದ ಬೀಜಗಳೆಲ್ಲ ಮೇಳೆ ಬರುತ್ತೆ, ಗಟ್ಟಿ ಬೀಜಗಳೆಲ್ಲ ಕೆಳಗಡೆ ಇರುತ್ತೆ. ತೇಲಿರುವ ಭತ್ತದ ಬೀಜಗಳನ್ನು ತೆಗೆದುಹಾಕೋದ್ರಿಂದ ನಮಗೆ ಇದರ ಕಾಟ ತಪ್ಪತ್ತೆ. ಇದಲ್ಲದೆ ಶೇಂಗಾ ಅಥವಾ ತೊಗರಿ ಬೆಳೆಗಳಿಗೆ ಬಿತ್ತನೆಗೆ ಮುಂಚೆ ಕ್ಲೋರೋಪೈರಿಯಸ್ ಪಾಸ್ ಎಂಬ ಕೀಟನಾಶಕವನ್ನು 10 ಮಿಲಿಲೀಟರ್ ನಂಗೆ 1 ಲೀಟರ್ ನೀರಿಗೆ ಬೆರೆಸಿ ಬೀಜದಲ್ಲಿ ಮಿಶ್ರಣ ಮಾಡಿ ಬಿತ್ತನೆ ಮಾಡಿದರೆ ಸುಮಾರು 15-30 ದಿನಗಳವರೆಗೂ ಯಾವ ತರಹದ ಕೀಟಬಾಧೆನೂ ಕಂಡುಬರೋದಿಲ್ಲ. ಹುಳುಗಳ ಒಂದು ನಿಯಂತ್ರಣದಲ್ಲಿ ಕೃತಕ ನೀರಾವರಿ ಹಾಗೂ ಆಶ್ರಯ ಗಿಡಗಳ ಸೃಷ್ಟಿ ಮಾಡೋದು ಕೂಡ ಒಂದು ಪ್ರಮುಖ ಅಂಶ ಅಂತ ಹೇಳ್ಬಹುದು ಅಲ್ವಾ ಸರ್? ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಕೃತಕ ನೀರಾವರಿ ಅಥವಾ ಆಶ್ರಯ ಗಿಡಗಳು ಅಂತಂದ್ರೆ ಇದಕ್ಕೆ ಕೆಲವೊಂದು ಕೀಟಗಳಿಗೆ ಕೃತಕ ನೀರಾವರಿ ಅಳವಡಿಸೋದ್ರಿಂದ ನಾವು ಮಾಡ್ಕೋ. ಇದು ಪಿಂಕ್ ಬಾಲ್ವರ್ಮ್ ಅಂತ ಹಚ್ಚಿನಲ್ಲಿ ನಾವ್ ಏನ್ ಕರಿತೀವೋ, ಕೆಂಪು ಮೂತಿ ಕಾಯಿಕೊರಕ ಹುಳ ಅಂತ ಕರಿತೀವಿ. ಇದು ಭೂಮಿಯಲ್ಲಿ ಇದು ಕೋಶಾವಸ್ಥೆಗೆ ಹೋಗಿರುತ್ತೆ, ಮಳೆ ಬಂದ ತಕ್ಷಣ ಇದು ಮೇ ತಿಂಗಳಲ್ಲಿ ಹೊರಗೆ ಬರುತ್ತೆ. ಅಂದ್ರೆ ನಾವು ಮೇಗಿನ ಮುಂಚೆನೆಗೆ ತುಂತುರು ನೀರಾವರಿ ಅಳವಡಿಸಿಬಿಟ್ರೆ ಅದು ಮಳೆ ಬಂತೇನೋ ಅಂತ ತಪ್ಪಾಗಿ ತಿಳ್ಕೊಂಡು ಹೊರಗೆ ಬರುತ್ತೆ, ಹೊರಗೆ ಬಂದು ಬೆಳೆ ಇರೋದಿಲ್ಲ, ಆಹಾರ ಸಿಗೋದಿಲ್ಲ, ಆಗ ಸತ್ತೋಗುತ್ತೆ. ಈ ರೀತಿ ಮಾಡೋದ್ರಿಂದನೂ ಆಗುತ್ತೆ. ಅದೇ ಗೊನ್ನೆ ಹುಳು ಅಂತ ಏನ್ ಹೇಳ್ತೀವ, ಗೊನ್ನೆ ಹುಳುಗಳಿಗೆ ಹೆಚ್ಚಿನದಾಗಿ ನೀರು ನಿಲ್ಲಿಸಿದ್ರೆ ಗೊನ್ನೆ ಹುಳು ಆಳದಾಗಿದ್ರು ಮೇಲ್ಭಾಗಕ್ಕೆ ಬರುತ್ತೆ, ಅಂತ ಗೊನ್ನೆ ಹುಳುಗಳನ್ನು ನಾವು ಹಿಡಿದು ಬಿಟ್ಟು ಸಾಯಿಸಬಹುದು. ಈ ರೀತಿ ಕೃತಕ ನೀರಾವರಿಯನ್ನು ನಾವು ಮಾಡಬಹುದು. ಮತ್ತೆ ಇದಲ್ಲದೆ ಆಶ್ರಯ ಗಿಡಗಳು ಅಂದ್ರೆ ಟೊಂಗಿಗಳನ್ನು ಕೆಲವು ಟೈಮು ಅಲ್ಲಲ್ಲಿ ನಾವು ಗದ್ದೆ ಅಥವಾ ಕಬ್ಬಿನ ತೋಟ ಇದರಲ್ಲಿ ಇಡೋದ್ರಿಂದ ಟೊಂಗಿಗಳು ಪಕ್ಷಿಗಳು ಬಂದು ಅದ್ರ ಮೇಲೆ ಕುಂತವೆ. ಪಕ್ಷಿಗಳು ಬಂದು ಕುಂತ ಮೇಲೆ ಅದರಲ್ಲಿ ಇರತಕ್ಕಂತ ಕೀಟಗಳು ಏನಿರ್ತವೋ ಬೆಳೆಗಳಲ್ಲಿ ಅವುಗಳನ್ನ ಹಿಡಿದು ಹಿಡಿದು ತಿಂತವೆ. ಯಾಕಂದ್ರೆ ನಮ್ಮ ನಿಸರ್ಗದಲ್ಲಿ 95% ಪಕ್ಷಿಗಳು ಕೀಟಗಳನ್ನೇ ಅವಲಂಬಿಸಿ ಜೀವನ ಮಾಡ್ತಿರ್ತವೆ. ಇದು ಹಾಗಾಗಿ ಬಿಟ್ಟು ಪಕ್ಷಿಗಳನ್ನು ಕೊಲ್ಲಬಾರದು, ಪಕ್ಷಿಗಳನ್ನು ಸಂರಕ್ಷಿಸಿದರೆ ಕೀಟಗಳನ್ನು ಕೊಂದು ನಿಮ್ಮ ಬೆಳೆಗಳಿಗೆ ಉಪಯೋಗ ಆಗುತ್ತೆ, ನಿಮ್ಮ ಬೆಳೆಗಳ ಮೇಲೆ ಬರತಕ್ಕಂತ ಕೀಟಗಳನ್ನು ಸಾಯಿಸ್ತವೆ. ಪೀಡೆಗಳ ಒಂದು ನಿರ್ವಹಣೆಯಲ್ಲಿ ಸರ್ ಈ ಅಂಟು ದ್ರಾವಣ ಬಳಸುದು ಕೂಡ ಒಂದು ಪ್ರಮುಖ ಅಂಶ, ಇದರ ಬಗ್ಗೆ ತಾವು ಏನ್ ಹೇಳ್ತೀರಾ? ಅಂಟು ದ್ರಾವ ಅಂತಂದ್ರೆ ನಾವು ಮರಗಳ ಬುಡಕ್ಕೆ ಸವರ್ತೀವಿ, ಉದಾಹರಣೆಗೆ ಎಣ್ಣೆ ಸವರ್ಬಹುದು, ಇಲ್ಲ ತಾರ್ ಸವರ್ಬಹುದು. ತೆಂಗಿನ ಮರಕ್ಕೆ ತಾರ್ ಸವರದ್ ನೋಡ್ತಾ ಇರ್ತೀವಿ, ಆಮೇಲೆ ರೇಷ್ಮೆ ಸ್ಟ್ಯಾಂಡ್ಗಳಿಗೆ ಎಣ್ಣೆ ಸವರದ್ ನೋಡ್ತೀವಿ, ಅಥವಾ ನೀರಿನ ಕಪ್ ಇಟ್ಬಿಟ್ಟು ಅದ್ರಂಗ್ ನೋಡ್ತೀವಿ. ಈ ತರ ಅಂಟು ದ್ರಾವಣಗಳು ಏನಿರ್ತಾವ, ಎಣ್ಣೆ ಅಥವಾ ತಾರು, ಅವುಗಳು ಬುಡಕ್ಕೆ ಸವರೋದ್ರಿಂದ, ಮರದ ಬುಡಕ್ಕೆ ಆಗ್ಲಿ ರೇಷ್ಮೆ ಸ್ಟ್ಯಾಂಡ್ಗೆ ಆದ್ರೂ ಸವರೋದ್ರಿಂದ ಅವು ಮೇಲಕ್ಕೆ ಎತ್ತಿಯೂ ನಾವು ಇಟ್ಟಂತ ಹುಳುಗಳು ಏನ್ ಪುಟ್ಟಿನಲ್ಲಿ ಇರ್ತಾವೋ ಅಲ್ಲಿಗೆ ಹೋಗಲ್ಲ, ಮರದ ಮೇಲೂ ಹೋಗಲ್ಲ, ಅವು ಅಲ್ಲೇ ನಿಲ್ತವೆ. ಇದು ನಿಯಂತ್ರಣ ಕ್ರಮ ಆಗುತ್ತೆ. ಇದಲ್ಲದೆ ಬುಡಕ್ಕೆ ನಾವು ಕ್ಲೋರೋಪೈರಿಪಾಸ್ ಕೀಟನಾಶಕವನ್ನು 1 ಲೀಟರ್ ನೀರಿಗೆ ಕನಿಷ್ಠ ಪಕ್ಷ ಅಂದ್ರೆ 5-10 ml ಕ್ಲೋರೋಪೈರಿಪಾಸ್ ಅನ್ನು ಬೆರೆಸಿ ಬುಡಕ್ಕೆ 3-5 ಲೀಟರ್ ದ್ರಾವಣವನ್ನು ಸುತ್ತ ಸಿಂಪರಣಿಸಿದ್ರೆ ಭೂಮಿಯ ಒಳಗಿರ್ತಕ್ಕಂತ ಕೀಟ ಅಂದ್ರೆ ಯಥೇಚ್ಛವಾಗಿ ಗೊಣ್ಣೆಹುಳು, ಗೆದ್ದಲು ಇವೆಲ್ಲ ಸಾಯ್ತವೆ. ಅದೇ ರೀತಿ ಗೆದ್ದಲನ್ನು ನಾವು ಸಾಯಿಸಬೇಕು ಅಂತಂದ್ರೆ ಕ್ಲೋರೋಪೈರಿಪಾಸ್ ಕೀಟನಾಶಕ ಏನೈತಾ ಅದರ ದ್ರಾವಣವನ್ನು ನಾವು ನೀರಿನಲ್ಲಿ ಅದೇ ಪ್ರಮಾಣದಲ್ಲಿ ಅಂದ್ರೆ ಮಿಶ್ರಣ ಮಾಡಿ ಹುತ್ತದ ಒಳಗಡೆ ಬಿಟ್ಟು ಹಸಿ ಮಣ್ಣನ್ನು ಹುತ್ತದ ಬಾಯಿಗೆ ಮುಚ್ಚಿ ಸೀಲ್ ಮಾಡಿದ್ರೆ ಒಳಗಿರ್ತಕ್ಕಂತ ರಾಣಿ ಹುಳು ಸತ್ತೋಗುತ್ತೆ, ಮತ್ತೆ ಹುಳುಗಳು ಕೆಲಸಗಾರ ಹುಳುಗಳು ಸತ್ತೋಗ್ತವೆ. ಈ ರೀತಿ ಮಾಡೋದ್ರಿಂದ ನಾವು ಕೀಟಗಳನ್ನು ನಿಯಂತ್ರಣ ಮಾಡ್ಕೋಬಹುದು. ಇದುವರೆಗೆ ತಾವು ಈಗ ಪ್ರಮುಖ ಯಾಂತ್ರಿಕ ಕ್ರಮಗಳಿಂದ ಯಾವ ಒಂದು ವಿಧಾನಗಳನ್ನು ಅಳವಡಿಸಿಕೊಂಡ್ಬಿಟ್ಟು ನಾವು ಸಮಗ್ರ ಪೀಡೆಗಳ ಒಂದು ನಿರ್ವಹಣೆ ಮಾಡಬಹುದು ಅಂತ ಹೇಳಿದ್ರಿ ಸರ್. ಇದಲ್ಲದೆ ಇನ್ನಿತರ ಯಾಂತ್ರಿಕ ಕ್ರಮಗಳಿಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಇದಲ್ಲದೆ ಇನ್ನೂ ಅನೇಕ ಯಾಂತ್ರಿಕ ಕ್ರಮಗಳಂದ್ರೆ ತಿಪ್ಪೆಗುಂಡಿ. ಈ ತಿಪ್ಪೆಗುಂಡಿನಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಗೆದ್ದಲುಗಳ ಕಾಣ್ತಾ ಇರ್ತೀವಿ. ಅದಲ್ಲದೆ ಗೊಣ್ಣೆ ಹುಳು ಜಾಸ್ತಿ ಇರ್ತವೆ, ಅದು ಕಾಯಿ ಕಡುಬು ಅಂತ ಕರಿತೀವಿ. ಸಿಹಿ ಆಕಾರದ ರೂಪದ ಗೊಣ್ಣೆ ಹುಳುಗಳು ಜಾಸ್ತಿ ಇದ್ದವು. ನಾವು ತಿಪ್ಪೆಯನ್ನು ಆಗಾಗ ತಿರುಗಿ ಹಿಡಿದು ಗೊಣ್ಣೆ ಹುಳುಗಳನ್ನು ಆಯ್ದು ಹೊರಗೆ ತೆಗೆದು ಒಂದು ಬಕೆಟ್ ಅಲ್ಲಿ ಸ್ವಲ್ಪ ನೀರು ಮತ್ತು ಸೀಮೆಣ್ಣೆ ಹಾಕಿಬಿಟ್ಟು ಅದರಲ್ಲಿ ಹಾಕಿ ಸಾಯಿಸಿ ಕೊಲ್ಲಬೇಕು. ಎರಡನೇದಾಗಿ ಶಿಫಾರಸಿನಂತೆ ಸಸ್ಯಗಳ ಸಂಖ್ಯೆಯನ್ನು ಬೆಳೆಸಿದ್ರೆ ನಮಗೆ ಹುಳುಗಳ ಸಾಂದ್ರತೆ ಕಡಿಮೆಯಾಗಿ ರೋಗ ಮತ್ತು ಕೀಟಗಳು ಬರೋದಿಲ್ಲ. ನಿಂತ ನೀರಿನ ಮೇಲೆ ಸಾಮಾನ್ಯವಾಗಿ ಸೊಳ್ಳೆಗಳು ಮೊಟ್ಟೆಗಳು ಇಡ್ತಿರ್ತವೆ, ಅದರಿಂದ ಅನೇಕ ತರಹ ಕಾಯಿಲೆಗಳು ಅಥವಾ ರೋಗಾಣುಗಳು ನಮ್ಮ ಮೈಗೆ ಸೇರುತ್ತವೆ. ನಿಂತ ನೀರನ್ನು ಸಾಮಾನ್ಯವಾಗಿ ಹರಿಯುವಂತೆ ಮಾಡಬೇಕು, ಅಥವಾ ನಿಂತ ನೀರು ಟೈರು ಅಥವಾ ತೆಂಗಿನ ಚಿಪ್ಪು ಮೊಟ್ಟೆ ಇದರಲ್ಲಿ ಏನಿರ್ತವೋ ಅವುಗಳನ್ನ ನೀರು ನಿಲ್ಲದಂತೆ ಕ್ರಮ ತೆಗೆದುಕೊಳ್ಳಬೇಕು. ಇನ್ನು ರೇಷ್ಮೆ ಹುಳುಗಳಿಗೆ ಬರುವ ಊಜಿ ನೊಣ ಮತ್ತು ಮನೆಯಲ್ಲಿ ಬರುವ ಸೊಳ್ಳೆಗಳನ್ನು ನಾವು ನಿಯಂತ್ರಣ ಮಾಡಬೇಕು. ಕಿಟಕಿ ಮತ್ತು ಬಾಗಿಲುಗಳಿಗೆ ಮೆಶ್ ಅಳವಡಿಸಬೇಕು, ಇವುಗಳಿಂದ ಆ ಕೀಟಗಳು ನಮ್ಮ ಮನೆಯೊಳಗೆ ಬರುವುದಿಲ್ಲ. ಉಗ್ರಾಣದಲ್ಲಿ ಅನೇಕ ತರ ಕೀಟಗಳು ದಾಸ್ತಾನು ಮಾಡಿರ್ತೀವಲ್ಲ ನಾವು, ಅವನು ಆ ದಾಸ್ತಾನು ಮಾಡಿದ ಧಾನ್ಯಗಳ ಮೇಲೆ ಅನೇಕ ತರ ಕೀಟಗಳು ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ರೆಡ್ ಫ್ಲೋರ್ ಬೀಟ್ಲ್ ಅಂತೀವಿ, ಆ ರೆಡ್ ಫ್ಲೋರ್ ಬೀಟ್ಗಳನ್ನು ನಾವು ಆಕರ್ಷಣೆ ಮಾಡಬೇಕಂದ್ರೆ ರಂಧ್ರವಿರುವ ಒಂದು ಕೊಳವೆ ಆಕಾರದ ಪೈಪ್ನಂತದ ಅದರಲ್ಲಿಟ್ಟರೆ ಎಲ್ಲಾ ಹುಳುಗಳು ಬಂದು ಅದರಲ್ಲಿ ಸೆಟ್ಲ್ ಆಗ್ತವೆ. ಆಮೇಲೆ ಅದನ್ನ ಹೊರಗಡೆ ತಗೊಂಡ್ ಬಂದ್ಬಿಟ್ಟು ನಾವು ಆ ಹುಳುಗಳನ್ನು ತೆಗೆದು ಸಾಯಿಸಬೇಕಾಗುತ್ತೆ. ಇನ್ನು ಬೀಜೋಪಚಾರ ಮಾಡಬೇಕು ಅಂತಂದ್ರೆ ರೈತರು ಹಿಂದೆ ಬೀಜಗಳಿಗೆ ಸ್ವಲ್ಪ ಕೆಮ್ಮಣ್ಣು ಮತ್ತು ಗಂಜಲ ಇವೆರಡನ್ನು ಮಿಕ್ಸ್ ಮಾಡಿಬಿಟ್ಟು ಅವುಗಳನ್ನು ಸ್ವಲ್ಪ ನೆರಳಿನಲ್ಲಿ ಒಣಗಿಸಿ ಯಾವುದೇ ಹುಳು ಮತ್ತು ರೋಗಾಣು ಬರದಂತೆ ಅವುಗಳನ್ನು ಸಂರಕ್ಷಣೆ ಮಾಡ್ತಿದ್ರು. ಇನ್ನು ಪ್ರಾಣಿ ಪಕ್ಷಿಗಳಿಂದ ಅನೇಕ ತೊಂದರೆಗಳನ್ನು ನಾವು ಹಣ್ಣಿನ ಮೇಲೂ ಸಹ ಅನುಭವಿಸ್ತಾ ಇರ್ತೀವಿ. ಜಮೀನಿನಲ್ಲಿ ನಾವು ಹಣ್ಣು ಮುಖ್ಯವಾಗಿ ಅಂದ್ರೆ ದಾಳಿಂಬೆ, ಈ ದಾಳಿಂಬೆ ಹಣ್ಣಿಗೆ ಪಾಲಿಥಿನ್ ಕವರನ್ನು ನಾವು ಕಟ್ಟಿದ್ರೆ ಕೀಟಗಳು ಅದರ ಮೇಲೆ ಮೊಟ್ಟೆಯಾಗಿ ಇಡುವುದಿಲ್ಲ. ಕೆಲವೊಂದು ಸರಿ ನಾವು ಸತ್ತಕ್ಕಾಗಿ ಕಟ್ತೀವಿ, ಅದು ಬೆದರುಬೊಂಬೆ ಅಂತ ಕಟ್ತೀವಿ. ಸತ್ತಕ್ಕಾಗಿ ನನ್ನ ಕಟ್ಟಿ ಇಲ್ಲ ಒಂದು ಬೆದರುಬೊಂಬೆನಾದ್ರೂ ಕಟ್ಟಿದ್ರು ಆ ಪಕ್ಷಿಗಳು ಎದುರಿಗೆ ಬರೋದಿಲ್ಲ. ಗಟ್ಟಿಯಾಗಿ ಕೂಗೋದು ಅಥವಾ ಬಲೂನ್ ಕಟ್ಟೋದು ಮತ್ತೆ ಏರ್ ಗನ್ ನಿಂದ ಶೂಟ್ ಮಾಡೋದ್ರಿಂದ ಮಂಗನು ಬರೋದಿಲ್ಲ. ಈ ಮಲೆನಾಡು ಪ್ರದೇಶದಲ್ಲಿ ನಮಗೆ ಆಫ್ರಿಕಾದ ಬಸವನ ಹುಳುಗಳು ಅತಿ ಹೆಚ್ಚಾಗಿ ಅಡಿಕೆ ಬಾಳೆ ಬರುತ್ತವೆ, ಅವುಗಳನ್ನು ನಾವು ಕೈಯಿಂದ ಹಿಡಿದು ಯಾಂತ್ರಿಕವಾಗಿ ನಿಯಂತ್ರಣ ಕೊಂದು ಸಾಯಿಸಬೇಕು. ಮತ್ತೆ ಗದ್ದೆಯಲ್ಲಿ ಈ ಗದ್ದೆ ಪೈರಿನ ಕೊಳವೆ ಹುಳು ಅಂತ ಒಂದು ಬರುತ್ತೆ, ಕೊಳವೆ ತರ ಆಕೃತಿಯಾಗಿ ಎಲೆಗಳನ್ನು ಕಟ್ ಮಾಡಿ ಕೊಳವೆ ಮಾಡ್ಕೊಳ್ತೈತೆ. ಹಾಗೆ ಈ ತರ ಮಾಡ್ಕೊಳ್ಳೋದ್ರಿಂದ ನಾವು ಇದರ ಮೇಲೆ ಗದ್ದೆಯ ಒಂದು ಬದಿಯಿಂದ ಇನ್ನೊಂದು ಬದಿಯವರೆಗೂ ಹಗ್ಗವನ್ನು ಹಿಡಿದು ಎರಡೂ ಕಡೆಯಿಂದ ಹಗ್ಗವನ್ನು ಪಾಸ್ ಮಾಡಿದ್ರೆ ಅದರ ಮೇಲೆ ಕಟ್ಟಿ ಕೊಳವೆ ಆಕಾರದಲ್ಲಿ ಅದರಲ್ಲಿ ಏನು ಹುಳ ಇರುತ್ತೋ ಅದು ಕೆಳಗಡೆ ಬೀಳುತ್ತೆ, ಅದು ಮತ್ತೆ ನೀರಿನ ಮುಖಾಂತರ ಬಂದು ನೀರು ಔಟ್ಲೆಟ್ ಏನಿರುತ್ತೆ ಅಲ್ಲಿ ಹೋಗುತ್ತೆ. ಅಲ್ಲಿ ನಾವು ಅವುಗಳನ್ನು ಜರಡಿ ಮುಖಾಂತರ ಹಿಡಿದ್ಬಿಟ್ಟು ಕೊಂದ್ರೆ ತೆಗೆದು ಹೊರಗಡೆ ಹಾಕಿದ್ರೆ ಕೊಳವೆ ಹುಳಿನ ನಿಯಂತ್ರಣ ಮಾಡಬಹುದು. ಜಮೀನಿನ ಸುತ್ತಮುತ್ತ ಏನಾದ್ರು ಹುತ್ತ ಇದ್ರೆ ರಾಣಿ ಹುಳುಗಳನ್ನು ನಾಶ ಮಾಡ್ರಿ. ಧಾನ್ಯ ಆಹಾರ ಪದಾರ್ಥಗಳು ಮತ್ತು ನಾಟಗಳ ಮೇಲೆ ಬರುವ ಕೀಟಗಳನ್ನು ರೇಡಿಯೋ ತರಂಗಗಳಿಂದ ಸುಮಾರು 15 ನಿಮಿಷಗಳ ಕಾಲ ಪ್ರಯೋಗ ಮಾಡುವುದರಿಂದ ಇವುಗಳನ್ನು ಹತೋಟಿ ಮಾಡಬಹುದು. ಸೊಳ್ಳೆಗಳನ್ನು ನಾವು ಇನ್ಫ್ರಾರೆಡ್ ರೇಡಿಯೋ ವೇವ್ಸ್ ಅಂದ್ರೆ ಕಿರಣಗಳಿಂದಲೂ ಸಹ ಆಕರ್ಷಿಸಬಹುದು. ಈ ರೀತಿ ಮಾಡೋದ್ರಿಂದ ಹಲವು 10 ಕೀಟಗಳನ್ನು ನಾವು ಯಾಂತ್ರಿಕವಾಗಿ ನಿಯಂತ್ರಿಸಬಹುದು. ಇನ್ನು ಯಾಂತ್ರಿಕ ಕೀಟಗಳ ನಿಯಂತ್ರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳಬೇಕಾದರೆ ಹಳೆಯ ದಾಸ್ತಾನನ್ನು ಹೊಸ ದಾಸ್ತಾನಿನಲ್ಲಿ ಸೇರಿಸಬಾರದು. ಯಾಕಂತಂದ್ರೆ ಹಳೆ ದಾಸ್ತಾನಿನಲ್ಲಿರುವ ಕೀಟಗಳ ಗೂಡು ಮೊಟ್ಟೆ ಮತ್ತೆ ಮುಂದಕ್ಕೂ ಸೇರಿಕೊಂಡು ಕೀಟಗಳ ಸಂಖ್ಯೆ ಹೆಚ್ಚಾಗ್ತೋಗುತ್ತೆ. ನಿಂತ ನೀರಿನ ಮೇಲೆ ಅಲ್ಲಲ್ಲಿ ಸೀಮೆಎಣ್ಣೆ ಹರಡೋದ್ರಿಂದ ಸಹ ಸೊಳ್ಳೆಗಳ ನಿಯಂತ್ರಣ ಆಗುತ್ತೆ. ಜರಡಿ ಹಿಡಿಯುವುದರಿಂದ ಅಥವಾ ಗಾಳಿಗೆ ತೂರುವುದರಿಂದ ಉಗ್ರಾಣಕ್ಕೆ ಸೇರುವ ಕೀಟಗಳನ್ನು ನಿಯಂತ್ರಣ ಅಂದ್ರೆ ಜಳ್ಳು ಭತ್ತ ಏನಿರುತ್ತೋ ಅದೆಲ್ಲ ಹೋಗುತ್ತೆ. ಸೊಳ್ಳೆ ಪರದೆ ಮೆಶ್ ಮತ್ತು ಪರದೆಗಳಿಂದ ಬೂಜಿ ನೊಣಗಳಿಂದ ಈ ಸೊಳ್ಳೆ ಈ ಪರದೆಗಳನ್ನು ಕೀಟಗಳಿಗೆ ಬಾಗಿಲುಗಳಿಗೆ ಅಳವಡಿಸುವುದರಿಂದ ಕೀಟಗಳನ್ನು ನಾವು ನಿಯಂತ್ರಣ ಮಾಡ್ಕೋಬಹುದು. ಈ ಕಂಬಳಿ ಹುಳು ಅಂದ್ರೆ ಏಲಕ್ಕಿ ತೋಟದಲ್ಲಿ ಏನು ಕಂಬಳಿ ಹುಳು ಅಂತ ನಾವು ಕಾಣ್ತೀವೋ ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಹೋಗಬಾರ್ದಪ್ಪ ಅಂದ್ರೆ ಮಧ್ಯದಲ್ಲಿ ಒಂದು ಟ್ರೆಂಚ್ ಕಾಲುವೆ ತೆಗೆದುಬಿಟ್ಟು ಅದರಲ್ಲಿ ಕೀಟನಾಶಕದ ಪುಡಿಯನ್ನು ಮೆಲಾಥಿಯನ್ ಪುಡಿಯನ್ನು ಸಿಂಪರಣೆ ಮಾಡೋದ್ರಿಂದ ಕೀಟಗಳು ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಹರಡದಂತೆ ಆಗುತ್ತೆ. ಮತ್ತೆ ಮರಗಳಿಗೂ ಸಹ ನಾವು ಗ್ರೀಸ್ ಆತು ಎಣ್ಣೆ ಆತು ಸೌರದ್ರಿಂದ ಮೇಲ್ಗಡೆ ಹೋಗೋದಿಲ್ಲ. ಈ ರೀತಿ ಒಂದಲ್ಲ ಹಲವು 10 ರೀತಿಗಳನ್ನು ನಾವು ಹಾಗಾಗಿ ಯಾಂತ್ರಿಕವಾಗಿ ಬಳಸೋದ್ರಿಂದ ನಾವು ಕೀಟಗಳನ್ನು ನಿಯಂತ್ರಣ. ಬಿಸಿಲಿಗೆ ಕಾಳುಗಳನ್ನು ಸರಿಯಾಗಿ ಒಣಗಿಸಿ ಅಂದ್ರೆ 7-10% ತೇವಾಂಶ ಇರತಕ್ಕಂತ ನಾವು ಒಣಗಿಸಿ ದಾಸ್ತಾನು ಮಾಡಿದ್ರೆ ಅವುಗಳ ಮೇಲೆ ಬರುವ ಕೀಟ ಅಥವಾ ರೋಗಾಣುಗಳು ಬರುವುದಿಲ್ಲ. ಇಷ್ಟು ಯಾಂತ್ರಿಕ ಕ್ರಮಗಳ ಬಗ್ಗೆ ಇಂದ ನಾವು ಯಾವ ರೀತಿ ಕೀಟಗಳನ್ನು ನಿಯಂತ್ರಣ ಮಾಡ್ಕೋಬಹುದು ಅಂತ ನಾನು ರೈತ ಬಾಂಧವರಿಗೆ ನಿಮಗೆ ತಿಳಿಸಿಕೊಡುತ್ತೇನೆ. ಇದಲ್ಲದೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ 9008618461ಕ್ಕೆ ಸಂಪರ್ಕಿಸಿ. ಧನ್ಯವಾದಗಳು ರೈತ ಬಾಂಧವರೇ. ಇದು ಆಗಿತ್ತು ಡಾಕ್ಟರ್ ಬಿ ಕೆ ಶಿವಣ್ಣ ಅವರ ಒಂದು ಯಾಂತ್ರಿಕ ಕ್ರಮಗಳಿಂದ ಸಮಗ್ರ ಪೀಡೆ ನಿರ್ವಹಣೆ ಕುರಿತು ಸಂದರ್ಶನ. ಇನ್ನು ಈಗಾಗಲೇ ಅವರು ತಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಯಾಂತ್ರಿಕ ಕ್ರಮಗಳಿಂದ ಸಮಗ್ರ ಪೀಡೆ ನಿರ್ವಹಣೆ ಒಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ತಾವು ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಾಗಿ ಇವರನ್ನ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಿ ಅಂತ ಹೇಳುತ್ತಾ ಇದುವರೆಗೆ ಸರ್ ತಾವು ನಮ್ಮ ಕೇಳುಗರಿಗೆ ಭದ್ರಾವತಿ ಆಕಾಶವಾಣಿ ಮೂಲಕ ಸಂದರ್ಶನ ರೂಪದಲ್ಲಿ ಯಾಂತ್ರಿಕ ಕ್ರಮಗಳಿಂದ ಸಮಗ್ರ ಪೀಡೆ ನಿರ್ವಹಣೆ ಕುರಿತು ಮಾಹಿತಿ ನೀಡುವುದಕ್ಕೆ ತಮಗೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ ಸರ್. ನಮಸ್ಕಾರ. ಆತ್ಮೀಯ ರೈತ ಬಂಧವರೇ, ಇದುವರೆಗೂ ಯಾಂತ್ರಿಕ ಕ್ರಮಗಳಿಂದ ಸಮಗ್ರ ಪೀಡೆ ನಿರ್ವಹಣೆ ಈ ಕುರಿತು ಶಿವಮೊಗ್ಗದ ಕೃಷಿ ಕಾಲೇಜಿನ ಕೃಷಿ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಕೆ ಶಿವಣ್ಣ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ನಂತರ ಕೃಷಿ ರಂಗದಲ್ಲಿ ಮಳೆಗಾಲದಲ್ಲಿ ಕೋಳಿಗಳ ನಿರ್ವಹಣೆ ಕುರಿತು ಶಿವಮೊಗ್ಗದ ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಉಮೇಶ್ ಬಿಯು ಅವರೊಂದಿಗೆ ಸಂದರ್ಶನವನ್ನ ಕೇಳೋಣ, ಬನ್ನಿ. ಇವತ್ತು ನನ್ನ ಜೊತೆ ಡಾಕ್ಟರ್ ಉಮೇಶ್ ಬಿಯು ಅವರು ಇದ್ದಾರೆ. ಇವರು ಸಹ ಪ್ರಾಧ್ಯಾಪಕರಾಗಿ ಜಾನುವಾರು ಸಾಕಾಣಿಕೆ ಸಂಕೀರ್ಣ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಪಶು ವೈದ್ಯಕೀಯ ಮಹಾವಿದ್ಯಾಲಯ ವಿನೋಬನಗರ ಶಿವಮೊಗ್ಗದಲ್ಲಿ. ಇವತ್ತು ನಮ್ ಜೊತೆ ಈಗ ಮಳೆಗಾಲದಲ್ಲಿ ಕೋಳಿಗಳ ಒಂದು ನಿರ್ವಹಣೆ ಯಾವ ರೀತಿಯಿಂದ ಮಾಡಬೇಕು ಅಂತನ್ನೋದನ್ನ ನಮ್ಮ ಕೋಳಿ ಸಾಕಾಣಿಕೆದಾರರಿಗೆ ರೈತ ಬಾಂಧವರಿಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನನ್ನ ಹೆಸರು ಡಾಕ್ಟರ್ ಉಮೇಶ್ ಬಿಯು ಅಂತ ಹೇಳಿ, ನಾನು ಪ್ರಸ್ತುತ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಈ ಜಾನುವಾರು ಸಾಕಾಣಿಕಾ ಸಂಕೀರ್ಣ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಇಲ್ಲಿನ ಈ ಕುಕ್ಕುಟ ವಿಭಾಗದ ನಿರ್ವಹಣೆಯನ್ನು ನೋಡ್ಕೊಳ್ತಾ ಇದ್ದೀನಿ. ತಮಗೆಲ್ಲ ಗೊತ್ತೇ ಇದೆ, ಈ ಕೋಳಿ ಸಾಕಾಣಿಕೆ ಒಂದು ಬೃಹತ್ ಉದ್ದಿಮೆಯಾಗಿ ಬೆಳೆದಿದ್ದು ಲಕ್ಷಾಂತರ ಜನರು ಇದನ್ನು ನಂಬಿಕೊಂಡಿದ್ದಾರೆ. ಅದೇ ರೀತಿ ಇದರ ಕಾಳಜಿ ಬಹಳ ಮುಖ್ಯ. ಅಂದ್ರೆ ಆಧುನಿಕ ಕೋಳಿ ಸಾಕಾಣಿಕೆಯಿಂದಾಗಿ ಸಣ್ಣ ಪ್ರಮಾಣದಲ್ಲಿ ಇರುವಂತಹ ಇತ್ತಲು ಕೋಳಿ ಸಾಕಾಣಿಕೆಯಿಂದ ಇದು ಬೃಹತ್ ಉದ್ದಿಮೆಯಾಗಿ ಮಾರ್ಪಾಡು ಹೊಂದಿ ಬಹಳಷ್ಟು ಜನರು ಈಗ ಕೋಳಿ ಸಾಕಾಣಿಕೆಯಲ್ಲಿ ಲಾಭವನ್ನು ಪಡೆಯುತ್ತಿದ್ದಾರೆ. ಅದರಲ್ಲಿ ಮಾರುಕಟ್ಟೆಯಲ್ಲಿ ಉತ್ತಮ ತಳಿಗಳ ಅವಲಂಬನೆ ಚೆನ್ನಾಗಾಗ್ತಿದೆ. ಅದೇ ರೀತಿ ಒಳ್ಳೆ ಜಾತಿಯ ಕೋಳಿ ಮರಿಗಳು, ಅನಂತರ ಒಳ್ಳೆ ರೀತಿಯ ಪೌಷ್ಟಿಕ ಆಹಾರ ಮತ್ತು ನಿರ್ವಹಣೆ ಮಾಡೋದ್ರಿಂದ ನಾವು ಹೆಚ್ಚಿಗೆ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯವಿದೆ. ಆದರೆ ಈ ಕೋಳಿಗಳ ನಿರ್ವಹಣೆಯನ್ನು ನಾವು ಋತುಮಾನಕ್ಕೆ ತಕ್ಕಂತೆ ಅಂದ್ರೆ ವಾತಾವರಣ ಅಥವಾ ಈ ಏನ್ ಕ್ಲೈಮೇಟ್ ಅಂತ ಹೇಳಿದಾರೆ ಅದಕ್ಕೆ ಅನುಗುಣವಾಗಿ ತಕ್ಕಂತೆ ಮಾಡಬೇಕಾಗಿದೆ. ಅಂದ್ರೆ ಬೇಸಿಗೆಯಲ್ಲಿ ನಿರ್ವಹಣೆ ಸ್ವಲ್ಪ ಬೇರೆ ಇರುತ್ತೆ, ಅದೇ ರೀತಿ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಕೋಳಿಗಳ ನಿರ್ವಹಣೆ ಬೇರೆ ರೀತಿ ಇರುತ್ತೆ. ಇವುಗಳನ್ನು ನೋಡಿಕೊಂಡು ನಾವು ಕೋಳಿಗಳ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಪ್ರಮುಖವಾಗಿ ನಾವು ಏನು ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಬಹುದು ಸರ್, ಆಹಾರ ಒಂದು ನಿರ್ವಹಣೆ ಆಗಿರ್ಲಿ, ಆಮೇಲೆ ಇದಕ್ಕೆ ವಸತಿ ಕೊಡೋ ಒಂದು ವಿಷಯಕ್ಕೆ ಬಂದ್ರೆ? ಎಲ್ಲ ಗೊತ್ತೇ ಇದೆ, ಪ್ರಾರಂಭಿಕ ಹಂತದಲ್ಲಿ ಕೋಳಿ ಮರಿಗಳನ್ನು ತಂದು ಅವುಗಳನ್ನು ದೊಡ್ಡದು ಮಾಡಿ ಅದನ್ನ ಮಾಂಸಕ್ಕೋಸ್ಕರ ಉಪಯೋಗಿಸ್ತೀವಿ, ಇಲ್ಲಾಂದ್ರೆ ಮೊಟ್ಟೆಗೋಸ್ಕರ ಉಪಯೋಗಿಸ್ತೀವಿ. ಅದರಲ್ಲೂ ಈ ಮಳೆಗಾಲದಲ್ಲಿ ಸಣ್ಣ ಮರಿಗಳನ್ನು ಸಾಕುವಾಗ ನಾವು ಬೇಸಿಗೆ ಬೇಸಿಗೆಯಿಂದ ಹೆಚ್ಚಿಗೆ ಕಾಳಜಿ ವಹಿಸಬೇಕಾಗುತ್ತೆ. ಯಾಕೆಂದ್ರೆ ವಾತಾವರಣದ ಉಷ್ಣತೆ ಬಹಳಷ್ಟು ಕಡಿಮೆ ಮಟ್ಟಕ್ಕೆ ತಲುಪಿರುತ್ತೆ, ಅನಂತರ ಶೀತದ ಗಾಳಿ ಬೀಸ್ತಾ ಇರುತ್ತೆ. ಈ ರೀತಿ ಇರೋದ್ರಿಂದ ಕೋಳಿಗಳು 30-32 ಡಿಗ್ರಿ ಉಷ್ಣತೆಯಲ್ಲಿ ಸ್ವಲ್ಪ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡ್ತವೆ. ಅದೇ ರೀತಿ ಏನಾದ್ರೂ ಅದಕ್ಕಿಂತ 28-25 ಡಿಗ್ರಿ ಅಂತ ಉಷ್ಣತೆ ಏನಾದ್ರು ಕಡಿಮೆ ಆದ್ರೆ ಕೋಳಿಗಳ ನಿರ್ವಹಣೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಆನಂತರ ಅವುಗಳಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡಲಿಕ್ಕೆ ಹೆಚ್ಚಿನ ಈ ಪೌಷ್ಟಿಕಾಂಶಗಳು ಖರ್ಚಾಗ್ತವೆ. ಅದರಿಂದ ಏನ್ ಮಾಡ್ತೀವಿ ಅಂದ್ರೆ ನಾವು ಕೋಳಿಗಳಿಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ಉಷ್ಣತೆಯನ್ನು ಒದಗಿಸುವುದು ಒಂದು ಅನುಕೂಲಕರವಾದ ವಾತಾವರಣವನ್ನು ಒದಗಿಸುತ್ತೆ. ಅನಂತರ ಉಷ್ಣತೆಯನ್ನು ಕಾಪಾಡಲಿಕ್ಕೆ ಹೆಚ್ಚಿನ ಆಹಾರ ಅಂಶ ಒಂಥರ ವ್ಯರ್ಥ ಆಗುವಂತಹ ಅವಕಾಶಗಳು ಸಹ ಇರುತ್ತೆ. ವೈಜ್ಞಾನಿಕವಾಗಿ ಹೇಳುವುದಾದರೆ ಮೊಟ್ಟೆ ಇಡ್ತಕ್ಕಂತ ಒಂದು ಕೋಳಿಗಳಿಗೆ ಜೊತೆಗೆ ಮಾಂಸಕ್ಕೋಸ್ಕರ ಸಾಕ್ತಕ್ಕಂತ ಒಂದು ಕೋಳಿಗಳಿಗೆ ವಿಶೇಷ ಆರೈಕೆ ಏನಾದರೂ ಮಾಡ್ಬೇಕಂತ ಹೇಳ್ತೀರಾ ಸರ್? ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಕೋಳಿ ಮನೆ ನಿರ್ವಹಣೆ ಬಹಳ ಮುಖ್ಯ. ಕೋಳಿ ಮನೆ ಸುತ್ತಲೂ ಆದಷ್ಟು ಗಿಡ ಇವುಗಳ ಬೆಳೆದಂಗೆ ನೋಡ್ಕೊಳ್ಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು. ಆನಂತರ ಈ ಕೋಳಿಗಳ ಮನೆ ಸುತ್ತಲೂ ತಮ್ಮ ಮುಖ್ಯವಾದ ಸಮಸ್ಯೆ ಏನಂದ್ರೆ ಹಾವು, ಯಜ್ಞ ಅಥವಾ ಈ ಇಲಿಗಳು ಇವು ವಾಸಿಸುವಂತ ಸಂದರ್ಭ ಇರುತ್ತೆ. ಅದಕ್ಕೋಸ್ಕರ ಅವನ್ನೆಲ್ಲ ಕಡಿಮೆ ಮಾಡಬೇಕು. ಆನಂತರ ಬೆಳಗಿನ ವೇಳೆ ನಾವು ಕರ್ಟನ್ ಅಥವಾ ಪರದೆಯನ್ನು ಬಿಟ್ಟು ಕೋಳಿ ಮನೆ ಒಳಗೆ ಉಷ್ಣತೆಯನ್ನು ಕಾಪಾಡಬಹುದು. ಆನಂತರ ಸೂರ್ಯನ ಕಿರಣ ಬೀಳುತ್ತಿದ್ದಂಗೆ ಪರದೆಯನ್ನು ಸರಿಸಿ ಮತ್ತೆ ಸಂಜೆ ಅಥವಾ ಮಳೆಗಾಲ ಮೋಡ ಇದ್ದ ಸಮಯದಲ್ಲಿ ಪರದೆಯನ್ನು ಕೆಳಗಿಳಿಸಬೇಕಾಗುತ್ತೆ. ಆನಂತರ ಆದಷ್ಟು ವೆಂಟಿಲೇಷನ್ ಅಂದ್ರೆ ಗಾಳಿ ಆಡಂಗೆ ನೋಡ್ಕೊಳ್ಬೇಕು, ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ರೋಗಗಳು ಬರುವಂತಹ ಸಾಧ್ಯತೆ ಇದೆ. ಆನಂತರ ಯಾವುದೇ ಕಾರಣಕ್ಕೂ ಕೋಳಿ ಮನೆ ಸುತ್ತಲೂ ಈ ನೀರ್ ನಿಲ್ಲದಂತೆ ನಾವು ನೋಡ್ಕೊಳ್ಬೇಕು. ಅಂದ್ರೆ ಅದಕ್ಕೋಸ್ಕರ ನಾವು ಕೋಳಿ ಮನೆ ನಿರ್ಮಾಣ ಮಾಡುವಾಗ ಹೇಳಿದ್ವಿ, ಕೋಳಿ ಮನೆಯನ್ನು ಆದಷ್ಟು ಎತ್ತರವಾದ ಸಮತಟ್ಟಾದ ಪ್ರದೇಶದಲ್ಲಿ ನಿರ್ವಹಣೆ. ಇದರಿಂದ ಕೋಳಿ ಮನೆ ಸುತ್ತಲೂ ಈ ನೀರು ಶೇಖರಣೆ ಆಗದ ಸಂಗತಿಬಹುದು. ನೀರು ಶೇಖರಣೆ ಆದ್ರೆ ಏನಾಗುತ್ತೆ ಅಂದ್ರೆ ಸೊಳ್ಳೆ ನೊಣಗಳ ಕಾಟದಿಂದ ರೋಗಗಳು ಹರಡುವಂತಹ ಸಾಧ್ಯತೆ ಇರುತ್ತೆ. ಆನಂತರ ಮಳೆ ನೀರು ಹರಿದು ಹೋಗುವಂತೆ ನಾವು ಉತ್ತಮವಾದ ಡ್ರೈನೇಜ್ ವ್ಯವಸ್ಥೆ ಅಥವಾ ಚರಂಡಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಆನಂತರ ಕೋಳಿ ಮನೆಯ ಒಳಗಡೆ ನಾವು ಕೋಳಿ ಮನೆಯಲ್ಲಿ ಮಾಂಸದ ಕೋಳಿಗಳನ್ನು ದಪ್ಪಸತ್ತ ವಿಧಾನದಲ್ಲಿ ಸಾಕ್ತೀವಿ. ಅದರಂದ್ರೆ ಕೋಳಿಗೆ ಬೆಡ್ಡಿಂಗ್ ಮೆಟೀರಿಯಲ್ ಆಗಿ ನಾವು ಅಥವಾ ದಪ್ಪಸತ್ತ ವಿಧಾನದಲ್ಲಿ ಮುಖ್ಯವಾಗಿ ಭತ್ತದ ಹೊಟ್ಟನ್ನು ಉಪಯೋಗಿಸ್ತೀವಿ. ಈ ಭತ್ತದ ಹೊಟ್ಟನ್ನು ಸಾಮಾನ್ಯವಾಗಿ ನಾವು ಬೇಸಿಗೆಯಲ್ಲಿ ಸುಮಾರು 2 ಇಂಚು ದಪ್ಪ ಹಾಕಿರ್ತೇವೆ, 2 ಅಂಗುಲ. ಆದ್ರೆ ಚಳಿಗಾಲ ಮಳೆಗಾಲದಲ್ಲಿ ನಾವು ಅದನ್ನು 4-6 ಅಂಗುಲ ಹಾಕಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಕೋಳಿಗಳ ದೇಹದ ಉಷ್ಣತೆಯನ್ನು ಕಾಪಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆನಂತರ ಆಗಿಂದಾಗಿ ನಾವು ಹೊಟ್ಟನ್ನು ಕಾಲಾಡಿಸ್ತಾ ಇರಬೇಕು. ಅದರಲ್ಲಿ ತೇವಾಂಶ ಯಾವುದೇ ಕಾರಣಕ್ಕೂ 25-30% ಮೀರದಂತೆ ನೋಡ್ಕೊಳ್ಬೇಕು. ಏನಾಗುತ್ತೆ ತೇವಾಂಶ ಜಾಸ್ತಿ ಆದ್ರೆ ಈ ಹೊಟ್ಟು ಉಂಡೆ ಉಂಡೆ ಆಗಿ ಅದು ಒಂಥರ ಗಂಟಾಗಿ ಕೋಳಿ ಮನೆಯೊಳಗೆ ಅಮೋನಿಯಾ ಅನಿಲದ ಸಂಗ್ರಹಣೆ ಜಾಸ್ತಿ ಆಗಿ ಕೋಳಿಗಳಲ್ಲಿ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ರೋಗಗಳು ಬರುವಂತ ಸಾಧ್ಯತೆ ಇರುತ್ತೆ. ಆನಂತರ ತೇವಾಂಶ ಜಾಸ್ತಿ ಆದಾಗ ಕೋಳಿಗಳಲ್ಲಿ ಕಾಕ್ಸಿಡಿ ಅಂತ ಹೇಳ್ತೀವಿ ನಾವು, ಅದು ರಕ್ತ ಭೇದಿ ರೋಗವು ಬರುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಾವು ಅದರ ತೇವಾಂಶ ಸುಮಾರು 20-30% ಮೀರದಂತೆ ನೋಡ್ಕೊಳ್ಬೇಕು. ಆನಂತರ ತೇವಾಂಶ ಜಾಸ್ತಿ ಆದಂಗೆ ತಾವು ನೋಡಿದ್ರೆ ನೊಣಗಳ ಕಾಟವು ಜಾಸ್ತಿ ಆಗುತ್ತೆ. ಇವೆಲ್ಲ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನಾವು ತೇವಾಂಶವನ್ನು 25-30% ನಾವು ಮೀರದಂತೆ ನೋಡ್ಕೊಳ್ಬೇಕು. ಆನಂತರ ತೇವಾಂಶ ಜಾಸ್ತಿ ಆದಂಗೆ ಏನಾಗುತ್ತೆ ಅಂದ್ರೆ ಈ ಶಿಲೀಂಧ್ರಗಳ ಹಾವಳಿ ಜಾಸ್ತಿ ಆಗುತ್ತೆ. ಈ ಫುಡ್ ಅಲ್ಲಿ ನಾವು ಫಂಗಲ್ ಟಾಕ್ಸಿನ್ಸ್ ಅಂತ ಹೇಳ್ತೀವಿ ನಾವು ಶಿಲೀಂಧ್ರನ, ಇವು ವಿಷಕಾರಕ ಪದಾರ್ಥಗಳು ಬೆಳವಣಿಗೆ ಆದ ಸಂದರ್ಭ ಜಾಸ್ತಿ ಇರುತ್ತೆ. ಅದು ಅಫ್ಲೋಟಾಕ್ಸಿನ್ ಅಂತ ಹೇಳ್ತೀವಿ. ಕೋಳಿಗಳು ಮುಖ್ಯವಾಗಿ ಈ ಮೆಕ್ಕೆಜೋಳ ಇರಬಹುದು ಅಥವಾ ಶೇಂಗಾ ಹಿಂಡಿ ಇರಬಹುದು, ಇದರಲ್ಲಿ ಏನಾಗುತ್ತೆ ಅಂದ್ರೆ ತೇವಾಂಶ ನಾವು ಮೆಕ್ಕೆಜೋಳದಲ್ಲಿ ಯಾವಾಗಲೂ 11-12 ಇರಬೇಕು ಅಂತ ಹೇಳ್ತೀವಿ. ಈ ತೇವಾಂಶ ಜಾಸ್ತಿ ಆದಂಗೆ ಅದು ಶಿಲೀಂಧ್ರ ವಸ್ತುಗಳು ವಿಷ ವಸ್ತುಗಳು ಬೆಳವಣಿಗೆ ಆಗುವ ಸಂದರ್ಭ ಇರುತ್ತೆ. ಅದೇ ರೀತಿ ಮಳೆಗಾಲದಲ್ಲಿ ನಾವು ಈ ಆಹಾರ ಪದಾರ್ಥಗಳನ್ನು ಬಹಳ ದಿನ ಶೇಖರಣೆ ಮಾಡಿ ಇಡಕ್ ಆಗೋದಿಲ್ಲ, ಯಾಕೆಂದ್ರೆ ವಾತಾವರಣವು ಸಹ ತಂಪಾಗಿರುತ್ತೆ. ಇದರಿಂದ ಈ ಶಿಲೀಂಧ್ರ ಬೆಳವಣಿಗೆಗೆ ಒಂಥರ ಪೂರಕ ವಾತಾವರಣ ಆಗಿರೋದ್ರಿಂದ ನಾವು ಆದಷ್ಟು ಈ ಶಿಲೀಂಧ್ರ ವಿಷ ವಸ್ತುಗಳು ಬೆಳವಣಿಗೆ ಆಗದಂಗೆ ನೋಡ್ಕೊಳ್ಬೇಕಾಗುತ್ತೆ. ವಿಶೇಷವಾಗಿ ನಾವು ಅಂತಂದ್ರೆ ಸರ್, ಈಗ ತಾವ್ ಹೇಳ್ತಾ ಇದ್ರಿ ತೇವಾಂಶದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಬೂಸ್ಟ್ ಬೆಳ್ಕೊಳ್ಳೋದು ಅಥವಾ ಹಾನಿಕಾರಕ ಒಂದು ಫಂಗಸ್ ಆಗ್ಲಿ ಮತ್ತೆ ಬೇರೆ ಒಂದು ವಿಷ ವಸ್ತುಗಳು ಬೆಳ್ಕೊಳ್ಳೋದು ಸಂದರ್ಭ ಇರ್ತದೆ ಅಂತ ಹೇಳ್ತೀರಿ, ಮುನ್ನೆಚ್ಚರಿಕೆಯಾಗಿ ಏನ್ ಮಾಡ್ಬೇಕಂತ ಹೇಳ್ತೀರಾ ಸರ್? ಈಗ ಸತತವಾಗಿ ಒಂದು ವಾರ ಮಳೆ ಹಿಡ್ಕೊಂಡ್ ಬಿಟ್ಟು ಎಡೆ ಬಿಡದೆ ಮಳೆ ಹಿಡ್ಕೊಂಡ್ ಬಿಟ್ಟಾಗ ಆ ಒಂದು ಸಂದರ್ಭದಲ್ಲಿ ಹೇಗೆ ನಾವು ಇದನ್ನ ನಿಭಾಯಿಸಬಹುದು? ಏನಾಗುತ್ತೆ ಸತತವಾಗಿ ಮಳೆ ಬಂದಾಗ ಹೆಚ್ಚಾಗಿ ಶಿಲೀಂಧ್ರ ಕಾಯಿಲೆ ಮತ್ತೆ ಉಸಿರಾಟ ಈ ಪರಾವಲಂಬಿ ಜೀವಿಗಳ ಕಾಯಿಲೆ ಬರುವ ಸಾಧ್ಯತೆ ಇರುತ್ತೆ. ಅದರಲ್ಲೂ ಈ ಕಾಕ್ಸಿಡಿಯೋಸಿಸ್ ಅಥವಾ ರಕ್ತ ಭೇದಿ ಅಂತ ಹೇಳ್ತಲ್ಲ ಅದು ಬರೋದು. ಇದರಿಂದ ಏನಾಗುತ್ತೆ ಅಂದ್ರೆ ಲೀಟರ್ನ ತೇವಾಂಶ ಜಾಸ್ತಿ ಆಗೋದು, ಆಹಾರದ ತೇವಾಂಶ ಜಾಸ್ತಿ ಆಗಿ ಶಿಲೀಂಧ್ರ ಬೆಳವಣಿಗೆ ಹೆಚ್ಚಾಗಿ ಕಾಯಿಲೆಗಳು ಉಲ್ಬಣಿಸುತ್ತವೆ. ಆದ್ರಿಂದ ನಾವು ಇದಕ್ಕೆ ಉತ್ತಮ ಸತ್ತೆ ನಿರ್ವಹಣೆ ಅಂದ್ರೆ ಭತ್ತದ ಒಟ್ಟಿನ ನಿರ್ವಹಣೆ ಚೆನ್ನಾಗಿ ಮಾಡಬೇಕಾಗುತ್ತೆ. ಸರಾಗವಾದ ಗಾಳಿ, ಸರಿಯಾದ ಕೋಳಿ ಮನೆ ಉಷ್ಣಾಂಶವನ್ನು ಕಾಪಾಡೋದು, ಇದೆಲ್ಲ ಬರಬಾರದು ಅನ್ನೋದು ಮುಖ್ಯವಾಗಿ ಈ ಕೊಕ್ರೆ ರೋಗ ಅಂತೇಳಿ ಕಾಣಿಸ್ಕೊಳ್ಳುತ್ತೆ, ರಾಣಿಕೇಟ್ ರೋಗ ಅಂತ ಹೇಳ್ತೀವಿ. ಇದು ಸಹ ಮಳೆಗಾಲ ಮತ್ತೆ ಚಳಿಗಾಲ ಜಾಸ್ತಿ ಬರುವಂತ ಸಾಧ್ಯತೆ ಇರುತ್ತೆ. ಇದಕ್ಕೋಸ್ಕರ ಏನ್ ಮಾಡಬೇಕು ಅಂದ್ರೆ ಉತ್ತಮವಾಗಿ ಈ ಗಾಳಿ ಸರಾಗವಾಗಿ ಇರುವಂತೆ ನೋಡ್ಕೊಳ್ಬೇಕು. ಆನಂತರ ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಂತ ರೋಗಗಳು ಸಹ ಬರುವಂತ ಸಾಧ್ಯತೆ ಇರುತ್ತೆ. ಅಲ್ಲಿ ಮುಖ್ಯವಾಗಿ ಈ CRD ಅಂತ ಹೇಳ್ತೇವೆ, ದೀರ್ಘಾವಧಿ ಶ್ವಾಸಕೋಶದ ಕಾಯಿಲೆ. ಆನಂತರ ಇನ್ಫೆಕ್ಷಿಯಸ್ ಕೊರೇಜಾ ಅಂತ ಹೇಳ್ತೇವೆ, ಕೋಳಿಗಳಲ್ಲಿ ಶೀತ ಕೆಮ್ಮು ಆಗೋದು ಇವೆಲ್ಲ. ಇವುಗಳನ್ನ ತಡೆಗಟ್ಟಬೇಕು ಅಂದ್ರೆ ನಾವು ಮುಖ್ಯವಾಗಿ ಕೋಳಿ ಮನೆಯಲ್ಲಿ ಉಷ್ಣತೆಯನ್ನು ಚೆನ್ನಾಗಿ ಕಾಪಾಡಬೇಕು. ಆನಂತರ ಸಮತೋಲನ ಕೋಳಿ ಆಹಾರ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಕೋಳಿ ಆಹಾರದಲ್ಲಿ ಬೇಕಾದ ಜೀವಸತ್ವಗಳು ಮುಖ್ಯವಾಗಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಇಂತಹ ಜೀವಸತ್ವಗಳನ್ನು ಒದಗಿಸಬೇಕು. ಅದೇ ರೀತಿ ಕೋಳಿಗಳಿಗೆ ಪೂರಕವಾದ ಆಹಾರ, ಅದರಲ್ಲಿ ಎಲ್ಲ ಶಕ್ತಿ, ಸಸಾರಜನಕ, ಲವಣಾಂಶಗಳು ಸರಿಯಾದ ರೀತಿಯಲ್ಲಿ ಇರುವಂತೆ ನೋಡ್ಕೊಳ್ಬೇಕು. ಆನಂತರ ಆಹಾರ ಪೂರೈಕೆ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಕೋಳಿಗಳಲ್ಲಿ ಆಹಾರದ ಸೇವನೆ ಕಡಿಮೆ ಆಗುತ್ತೆ, ಆದ್ರೆ ಈ ಮಳೆಗಾಲ ಚಳಿಗಾಲದಲ್ಲಿ ಆಹಾರದ ಪೂರೈಕೆ ಸ್ವಲ್ಪ ಆಹಾರದ ಸೇವನೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಆಹಾರದ ಪೂರೈಕೆಯ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಆನಂತರ ಸಾಧ್ಯವಾದಷ್ಟು ಈ ಮಳೆಗಾಲದ ಚಳಿಗಾಲದ ಕೋಳಿಗಳಿಗೆ ಸ್ವಲ್ಪ ಉಗುರು ಬೆಚ್ಚಿಗೆ ನೀರು ಕೊಟ್ರೆ ಒಳ್ಳೇದು. ನೀರು ಯಾವಾಗಲೂ ತಣ್ಣಗಿರುತ್ತಲ್ಲ, ನೀರು ತಣ್ಣಗಿರೋ ನೀರು ಕೊಟ್ರೆ ಕೋಳಿಗಳು ನೀರು ಜಾಸ್ತಿ ಕುಡಿಯಲ್ಲ. ಈ ನೀರು ಕಡಿಮೆ ಆದ್ರಂಗೆ ಕೆಲವೊಂದು ರೋಗಗಳು ಗೌಟ್ ಅಂತ ಹೇಳ್ತೀವಿ ನಾವು, ಈ ರೋಗಗಳು ಬರೋ ಸಾಧ್ಯ. ಅದಕ್ಕೋಸ್ಕರ ಉಗುರು ಬೆಚ್ಚಿನ ನೀರನ್ನು ಕೊಟ್ರೆ ಕೋಳಿಗಳಲ್ಲಿ ಈ ನೀರಿನ ಸೇವನೆಯನ್ನು ಹೆಚ್ಚಿಗೆ ಮಾಡಬಹುದು. ಆನಂತರ ಆಗಿಂದಾಗೆ ಈ ಒಟ್ಟನ್ನು ತಿರುಗುತ್ತಾ ಇರಬೇಕು, ಕಾಲಾಡಿಸ್ತಾ ಇರಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅದು ಉಂಡೆ ಉಂಡೆ ಆಗಿ ಮತ್ತೆ ತೇವಾಂಶ ಜಾಸ್ತಿ ಆಗಿ ಕೋಳಿಗಳ ಓಡಾಡಲಿಕ್ಕೆ ಅನಾನುಕೂಲ ಆಗುತ್ತೆ. ಆನಂತರ ಕೆಲವೊಂದು ವೈರಾಣುವಿನಿಂದ ಬರುವಂತ ರೋಗಗಳ ನಿರ್ವಹಣೆ ಮಾಡಲಿಕ್ಕೆ ರಾಣಿಕೇಟ್ ಅಥವಾ ಕೊಕ್ಕರೆ ರೋಗದ ವಿರುದ್ಧ ನಾವು ಲಸಿಕೆಯನ್ನು ನಿಯಮಿತವಾಗಿ ಹಾಕಬೇಕು. ಆನಂತರ ಕೋಳಿ ಮನೆ ಉಷ್ಣತೆ ಕಡಿಮೆ ಇದ್ರೆ ಅವುಗಳಿಗೆ ಈ ಶಾಖ ಕಾದಿಸುವ ಬಲ್ಬ್ ಆಗಲಿ ಅಥವಾ ಹೀಟರ್ಸ್ ಹಾಕಬೇಕಾಗುತ್ತೆ. ಆನಂತರ ಸಸಾರಜನಕದ ಅಂಶವನ್ನು ಕಡಿಮೆ ಮಾಡಿ ಶಕ್ತಿದಾಯಕ ವಸ್ತುಗಳನ್ನು ನಾವು ಕೋಳಿ ಆಹಾರದಲ್ಲಿ ಜಾಸ್ತಿ ಮಾಡಬಹುದಾಗಿದೆ. ಸರ್, ಈಗ ತಾವ್ ಹೇಳ್ತಾ ಇದ್ರೆ ಉಗುರು ಬೆಚ್ಚಿಗೆ ಮಾಡಿ ನೀರ್ ಕೊಡ್ಬೇಕಂತ, ಈಗ ದೊಡ್ಡ ಪ್ರಮಾಣದ ಒಂದು ಕೋಳಿ ಫಾರ್ಮ್ ಗಳಲ್ಲಿ ಇದು ಸಾಧ್ಯ ಆಗ್ಬಹುದೇನೋ? ಬಾಯ್ಲರ್ ಮುಖಾಂತರ ಅವ್ರೇನೋ ಅಂದ್ರೆ ಯಾವ್ದೋ ಒಂದು ವಿಧಾನದಿಂದ ಅವರು ಬಿಸಿ ಮಾಡಿ ಕೊಡ್ತಕ್ಕಂಥದ್ದು ಮಾಡ್ಬೇಕಾ ಅಥವಾ ಅದು ಹೇಗೆ ಸರ್? ಅದು ಕಷ್ಟ ಸಾಧ್ಯ ಸಣ್ಣ ರೈತಿಗಾದ್ರೆ ಮಾಡಬಹುದೇನೋ ಅನ್ಸುತ್ತೆ, ಬಟ್ ನೀವು ವೈಜ್ಞಾನಿಕವಾಗಿ ಹೇಳುದಾದ್ರೆ ಏನು ಇದು ಹೇಗೆ? ಈಗಾಗಲೇ ದೊಡ್ಡ ದೊಡ್ಡ ಫಾರ್ಮ್ ಗಳಲ್ಲಿ ಸುಮಾರು 10,000 20,000 ಇರುವಂತ ಕೋಳಿ ಸಾಗಿರುವಂತ ರೈತರು ಈ ಚಳಿಗಾಲ ಮತ್ತೆ ನಮ್ಮ ನೋಡಿರ್ಬೋದು ನಮ್ಮ ದೇಶದ ಸಾಮಾನ್ಯವಾಗಿ ಉತ್ತರ ಭಾರತ ಅಲ್ಲೆಲ್ಲ ಚಳಿಗಾಲದಲ್ಲಿ ಬಹಳ ಕಡಿಮೆ ಇರುತ್ತೆ ಟೆಂಪರೇಚರ್. ಅಂತ ಕಡೆ ಈಗಾಗಲೇ ಅವರು ಹೀಟರ್ಸ್ ಅಥವಾ ಬಾಯ್ಲರ್ಸ್ ಗಳನ್ನು ಯೂಸ್ ಮಾಡಿ ಉಗುರು ಬೆಚ್ಚಿರೋ ನೀರನ್ನು ಕೊಡ್ತಿದ್ದಾರೆ. ಏನಾದ್ರು ಅವಶ್ಯಕತೆ ಇದ್ದಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಮಾಡಿ ಕೊಡಬಹುದಾದಂತ ರೈತ ಸಣ್ಣ ಪ್ರಮಾಣದ ಸಾಕುವಂತ ರೈತರಿಗೆ ಇದು ಸುಲಭವಾಗಿ ನಾವು ಮಾಡಬಹುದು. ಆದ್ರೆ ಈ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ರೈತರು ಅದಕ್ಕೆ ಸೂಕ್ತ ವ್ಯವಸ್ಥೆ ಮಾಡಿ ಬಾಯ್ಲರ್ ಗಳ ವ್ಯವಸ್ಥೆ ಅಥವಾ ಹೀಟರ್ ಗಳ ವ್ಯವಸ್ಥೆ ಮಾಡಿ ಈ ತುಸು ಬೆಚ್ಚಗಿರುವ ನೀರನ್ನು ಕೊಟ್ರೆ ಅವುಗಳು ಕೋಳಿಗಳಲ್ಲಿ ನಾವು ಈ ನೀರಿನ ಸೇವನೆ ಜಾಸ್ತಿ ಮಾಡೋದು. ಸಾಮಾನ್ಯವಾಗಿ ಕೋಳಿಗಳು ಆಹಾರ ಸೇವನೆ 2-2.5 ಪಟ್ಟು ನೀರನ್ನು ಸೇವನೆ ಮಾಡ್ತೇವೆ. ಅದು ಬೇಸಿಗೆಯಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. 100 ಗ್ರಾಮ್ ಫೀಡ್ ತಿಂದ್ರೆ 300 ಮಿಲಿಯಷ್ಟು ನೀರು ಕುಡಿತೇವೆ. ಅದೇ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಈ ಸೇವನೆ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ನೀರಿನ ಸೇವನೆಯನ್ನು ಹೆಚ್ಚಿಗೆ ಮಾಡಬೇಕು ಅಂದ್ರೆ ಈ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಬೇಸಿಗೆ ಹೋಲಿಸಿದ್ರೆ ಚಳಿಗಾಲ ಹೋಲಿಸಿದ್ರೆ ಆಹಾರದ ಒಂದು ಕ್ರಮಕ್ಕೆ ಬಂದ್ರೆ ಖರ್ಚು ವೆಚ್ಚದ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ, ಜಾಸ್ತಿ ಖರ್ಚು ಬರುತ್ತೆ ಅಂತ ಹೇಳ್ತೀರಾ, ಹೇಗೆ ಸರ್? ಇದು ಉದಾಹರಣೆ ಬೇಸಿಗೆಯಲ್ಲಿ ಏನಾಗುತ್ತೆ ಅಂದ್ರೆ ವಾತಾವರಣದ ಉಷ್ಣತೆ ತಮಗೆಲ್ಲ ಗೊತ್ತಿರೋ ಇತ್ತೀಚಿನ ದಿನಗಳು ಏನಾಗ್ತಿದೆ ಅಂದ್ರೆ ಉಷ್ಣತೆ ಎಲ್ಲ 40-45 ಡಿಗ್ರಿ ಎಲ್ಲ ಹೋಗುತ್ತೆ. ಕೋಳಿಗಳಿಗೆ ಒಂದು ಉಷ್ಣತೆ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂದ್ರೆ ಅವುಗಳಿಗೆ 30-32 ಡಿಗ್ರಿ ಸೆಂಟಿಗ್ರೇಡ್ ಇದ್ರೆ ಒಳ್ಳೇದು. ಯಾಕೆಂದ್ರೆ ಕೋಳಿಗಳಲ್ಲಿ ಬೆವರು ಗ್ರಂಥಿಗಳು ಕಡಿಮೆ, ಆನಂತರ ಉಷ್ಣತೆ ಜಾಸ್ತಿ ಆದಂಗೆ ಕೋಳಿ ಮನೆಯಲ್ಲಿ ಏನಾಗುತ್ತೆ ಅಂದ್ರೆ ಅವು ತೇಕೋದು, ಆನಂತರ ಈ ಸ್ಟ್ರೆಸ್ ಅಂತ ಹೇಳ್ತೇವೆ ನಾವು, ಈ ಸ್ಟ್ರೋಕ್ ಆಗಿ ಬೇಸಿಗೆಯಲ್ಲಿ ಸುಮಾರು ಕೋಳಿ ಸತ್ತು ಹೋಗ್ತವೆ. ಹಾಗಾಗಿ ಈ ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಕೋಳಿಗಳ ಮರಣದ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಉಷ್ಣತೆಯನ್ನು ಮೇಂಟೈನ್ ಮಾಡಲಿಕ್ಕೆ ಮತ್ತೆ ಇತರ ವೆಚ್ಚಗಳನ್ನು ಸರಿದೂಗಿಸಬಹುದಾಗಿದೆ. ಬೇಸಿಗೆಯಲ್ಲಿ ಏನಾಗುತ್ತೆ, ನಾವು ಬಹಳಷ್ಟು ಕೋಳಿಗಳನ್ನು ಕಳ್ಕೊಳ್ತೇವೆ ಈ ಸ್ಟ್ರೋಕ್ ಇರಬಹುದು ಅಥವಾ ಬಿಸಿಲಿನ ಬೇಗೆಯಿಂದ. ಅದೇ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಅಷ್ಟೊಂದು ಮಾರ್ಟಾಲಿಟಿ ಅಥವಾ ಮರಣ ಪ್ರಮಾಣ ಇರೋದಿಲ್ಲ. ಹಾಗಾಗಿ ನಾವು ಈ ಎಲ್ಲ ಖರ್ಚುಗಳನ್ನು ನಿವಾರಿಸಬಹುದಾಗಿದೆ. ಒಟ್ಟಾರೆಯಾಗಿ ಮಳೆಗಾಲದಲ್ಲಿ ಕೋಳಿಗಳ ಒಂದು ನಿರ್ವಹಣೆ ಕುರಿತು ಸಂಕ್ಷಿಪ್ತವಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್, ಸಾರಾಂಶ ರೂಪದಲ್ಲಿ? ಕೋಳಿ ಮನೆಯ ವಸತಿ ನಿರ್ಮಾಣ ಮಾಡುವಾಗ ನಾವು ಆದಷ್ಟು ಓವರ್ ಹೆಂಗ್ ಅಂತ ಹೇಳ್ತೇವೆ, ಮೇಲ್ಛಾವಣಿಯನ್ನು ಆದಷ್ಟು 3-4 ಅಡಿ ಚಾಚಿರ್ಬೇಕು. ಯಾಕೆಂದ್ರೆ ಇಲ್ಲ ನೇರವಾಗಿ ಮಳೆಯಿಂದ ಬಂದಂತ ನೀರು ಅಥವಾ ಇರ್ಚಲು ಒಳಗಡೆ ಬೀಳುವಂತ ಸಾಧ್ಯ ಇರುತ್ತೆ. ಇದೊಂದು ಮುಖ್ಯವಾದ ಮಾರ್ಪಾಡನ್ನು ಮಾಡ್ಕೊಳ್ಬೇಕಾಗುತ್ತೆ. ಆನಂತರ ಕೋಳಿ ಮನೆಯಲ್ಲಿ ಕರ್ಟನ್ ಗಳು ಅಥವಾ ಪರದೆಗಳನ್ನು ಹಾಕೋದ್ರಿಂದ ಮಳೆ ನೀರು ನೇರವಾಗಿ ಶೆಡ್ ಅನ್ನು ಪ್ರವೇಶ ನೋಡ್ಕೊಳ್ಬೇಕು. ಆನಂತರ ಉಷ್ಣತೆಯನ್ನು ಯಾವಾಗಲೂ ಕಾಪಾಡಬೇಕಾಗುತ್ತೆ. ನಾವು ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಬಿಸಿಲು ಸೂರ್ಯನ ಬಹಳ ದಿವಸ ಸೂರ್ಯನ ನೋಡೋಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ನಾವು ಸುಮಾರು 35 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯನ್ನು ಕಾಪಾಡೋದ್ರಿಂದ ಕೋಳಿಗಳ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಬಹುದು. ಅನಂತರ ಕೋಳಿ ಮನೆಯಲ್ಲಿ ಈ ಒಟ್ಟಿನಲ್ಲಿ ತೇವಾಂಶವನ್ನು ಕಡಿಮೆ ಮಾಡಬೇಕಾಗುತ್ತೆ, ಶೇಕಡಾ 20-30% ಮೀರದಂತೆ ನೋಡ್ಕೊಳ್ಬೇಕು. ಅದೇ ರೀತಿ ಕೋಳಿ ಆಹಾರದಲ್ಲಿ ಬಳಸುವಂತ ಮೆಕ್ಕೆಜೋಳ ಇರಬಹುದು ಅಥವಾ ಶೇಂಗಾ ಹಿಂಡಿ ಸೋಯಾಬೀನ್ ಇವುಗಳೆಲ್ಲದರಲ್ಲೂ ತೇವಾಂಶ ಕಡಿಮೆ ಇರಬೇಕು, ಶೇಕಡಾ 11-12% ಮೀರದಂತೆ. ತೇವಾಂಶ ಜಾಸ್ತಿ ಇದ್ದಂಗೆ ಏನಾಗುತ್ತೆ ಅಂದ್ರೆ ಈ ಶಿಲೀಂಧ್ರ ವಿಷ ವಸ್ತುಗಳು ಬೆಳವಣಿಗೆ ಆಗುವ ಸಾಧ್ಯತೆ ಇರುತ್ತೆ. ಇವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡ್ರೆ ನಾವು ಈ ಮಳೆಗಾಲದಲ್ಲಿ ಕೋಳಿಗಳ ನಿರ್ವಹಣೆಯನ್ನು ಚೆನ್ನಾಗಿ ಮಾಡಿ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಬಹುದಾಗಿದೆ, ಹಾಗೂ ಅಧಿಕ ಲಾಭವನ್ನು ಪಡ್ಕೊಳ್ಬಹುದಾಗಿದೆ. ದೂರವಾಣಿ ಸಂಖ್ಯೆ ಕೊಡಿ ಸರ್. ನಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ಈ ಮಳೆಗಾಲದಲ್ಲಿ ಇರಬಹುದು ಅಥವಾ ಬೇಸಿಗೆ ಕಾಲದಲ್ಲಿ ಒಟ್ಟಾರೆ ನಮ್ಮ ಈ ಕೋಳಿಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ಏನಾದರೂ ತಮಗೆ ಸಂಶಯ ಅಥವಾ ಏನಾದರೂ ಕ್ವೈರೀಸ್ ಇದ್ರೆ ಮೊಬೈಲ್ಗೆ ತಾವು ಸಂಪರ್ಕಿಸಬಹುದು. 99-16-20-84-62 99-16-20-84-62 ಈ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಅಂತ ಹೇಳಿ ನಾನು ರೈತ ಬಾಂಧವರಲ್ಲಿ ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೆ ತಾವು ಮಳೆಗಾಲದಲ್ಲಿ ಕೋಳಿ ಸಾಕಾಣಿಕೆದಾರರಿಗೆ ಯಾವ ರೀತಿಯಿಂದ ನಿರ್ವಹಣೆ ಮಾಡಬೇಕು, ಆಹಾರ ಕ್ರಮದಲ್ಲಾಗ್ಲಿ, ಲಸಿಕಾ ಕ್ರಮದಲ್ಲಾಗ್ಲಿ, ನೀರಿನ ಒಂದು ನಿರ್ವಹಣೆ ಆಗಿರ್ಲಿ, ಜೊತೆಗೆ ಒಟ್ಟಾರೆ ಎಲ್ಲಾನು ಸಮಗ್ರ ಒಂದು ನಿರ್ವಹಣೆ ಯಾವ ರೀತಿಯಿಂದ ಮಾಡಬೇಕು ಅನ್ನೋದನ್ನ ಭದ್ರಾವತಿ ಆಕಾಶವಾಣಿ ಮೂಲಕ ತಾವು ತಿಳಿಸಿಕೊಟ್ಟಿದ್ದೀರಾ. ಇನ್ನೊಮ್ಮೆ ತಮಗೆ ನಮಸ್ಕಾರ ಹಾಗೂ ಧನ್ಯವಾದ ಸರ್. ನಮಸ್ಕಾರ, ಧನ್ಯವಾದಗಳು ಸರ್. ಇದುವರೆಗೂ ಮಳೆಗಾಲದಲ್ಲಿ ಕೋಳಿಗಳ ನಿರ್ವಹಣೆ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಉಮೇಶ್ ಬಿಯು ಅವರೊಂದಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಮುಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಪ್ರಶಸ್ತಿಗೆ ಅರ್ಜಿ ಕುರಿತು ಒಂದು ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, 2025-26 ಸಾಲಿನಲ್ಲಿ ಭಾಗವಹಿಸುತ್ತಿರುವ ರೈತರು